ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಾತು ಮಕರಂದ. ಪಾಕ್ಷಿಕ ಕೌಟುಂಬಿಕ ಚರ್ಚೆ. ಶಮಣ್ಣ ನೋಡಿ, ಇವತ್ತು ಅದನ್ನೇ ನೋಡ್ತಾ ಇದೀನಿ. ಯಾರು ಪರಿಚಯ ಆಗ್ಲಿಲ್ಲ? ಪರಿಚಯ ಆಗ್ಲಿಲ್ಲ ಸರ್ ನಂದು. ಇಲ್ಲ, ಇದು ರೂಪಕ್ಕನ ಮನೆಗೆ ಆವಾಗ ಬರ್ತಾ ಇರ್ತೀರ ಹೇಗೆ? ಆಗಾಗ ಭೇಟಿ ಕೊಡ್ತೀವಿ ನಾವು. ಶಾಮಣ್ಣ ಆಗಾಗ ಬರ್ತಾ ಇದ್ರು, ಈಗ ಸದ್ಯ ಕಾಣಿಸ್ಲೇ ಇಲ್ಲ ಶಾರದಕ್ಕ. ನೋಡಿ ಪ್ರತ್ಯಕ್ಷ ಆಗ್ಬಿಟ್ಟಿದ್ದ. ನಾನೇ ನಾನು ಯೋಚನೆ ಮಾಡಿದ್ ಕುಂಭಮೇಳಕ್ಕೆ ಏನಾದ್ರು ಹೋಗಿದಾಳ ಅಂತ. ಕುಂಭಮೇಳ ಹೋಗ್ಲಿಲ್ಲ ಸರ್, ಬಟ್ ನೋಡ್ತಾ ಇದ್ದೀವಿ. ನೋಡ್ತಾ ಇದ್ದೇವೆ ಟಿವಿಯಲ್ಲಿ, ರೇಡಿಯೋದಲ್ಲಿ, ಪತ್ರಿಕೆಗಳಲ್ಲಿ ಕೇಳ್ತಾ ಇದ್ದೀವಿ. ಈಗ ಅದು ಫೆಬ್ರವರಿ 26ವರೆಗೂ ಇದೆ ಅಲ್ಲ ಶಮಣ? ಹೌದು, ಎರಡು ತಿಂಗಳು ಹೆಚ್ಚು ಕಮ್ಮಿ 45 ದಿವಸ ಈ ಕುಂಭಮೇಳ ನಡೀತಾ ಇದೆ. ವಿಶೇಷ ಏನು ಅಂದ್ರೆ, ಕುಂಭಮೇಳಗಳು 6 ವರ್ಷಕ್ಕೊಂದ್ಸರಿ, 14 ವರ್ಷಕ್ಕೊಂದ್ಸರಿ ಅಂತೆಲ್ಲ ನಡೀತಾ ಇರ್ತದೆ. ಈ ಮಹಾಕುಂಭ ಎನ್ನುವಂತಹದ್ದು 144 ವರ್ಷಕ್ಕೊಂದ್ಸರಿ ಬರುವಂತಹದ್ದು, ಅಂದ್ರೆ ನಮ್ಮ ಜೀವಮಾನದಲ್ಲಿ ಒಂದು ಸಾರಿ ಬರುವಂತದ್ದು ಅಂತ ನಾವು ಪುಣ್ಯವಂತರಂತ ಹೇಳ್ಬಹುದು. ಹೌದು, ಬರೀ ನೋಡಿದ್ರೆ ಮಾತ್ರ ಸಾಕಾಗೋದಿಲ್ಲ, ಹೋಗ್ಬೇಕಲ್ಲ. ಇನ್ನು ಮತ್ತೆ ನಮ್ಮ ಮುಂದಿನ ಎರಡು ತಲೆಮಾರಿಗೆ ಸಿಗುದೇ ಇಲ್ಲ. ಹೌದು, ಭಾರತದ ಜನಸಂಖ್ಯೆ 140 ಕೋಟಿ ಅಂತ ಹೇಳ್ತೀವಿ. ಈ 140ರಲ್ಲಿ 40 ಕೋಟಿಗೂ ಮಿಕ್ಕಿ ಜನ ಈ ಮಹಾಕುಂಭ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ನೇರವಾಗಿ. ನಾವು ಟಿವಿಯಲ್ಲಿ ನೋಡುದು ಬೇರೆ ಅಲ್ವಾ. ಶಮಣ ಅಲ್ಲಿ ಈಗ ಹೇಗೆ ಹೋಗುದು ಎಲ್ಲ? ಮತ್ತೆ ಹೋಗುದಕ್ಕೆ ಅದೇನು ಹೋಗುದೇನು, ನೀವು ರೈಲ್ನಲ್ಲಿ ಹೋಗ್ಬೋದು, ಫ್ಲೈಟ್ ಅಲ್ಲಿ ಆದ್ರೂ ಹೋಗ್ಬೋದು, ಬಸ್ ಅಲ್ಲಿ ಆದ್ರೂ ಹೋಗ್ಬೋದು. ಆದ್ರೆ ಒಂದ್ಸರಿ ಹೋದ ಮೇಲೆ ಏನು ವ್ಯವಸ್ಥೆ ಅಂತ ಅಂದ್ರೆ, ಅಲ್ಲಿಯ ರಾಜ್ಯದ ಆಡಳಿತ ಇದೆಯಲ್ಲ, ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿದೆ. ಸುಮಾರು 20 ಕಿಲೋಮೀಟರ್ ವ್ಯಾಪ್ತಿಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಅಂತ. ಸ್ನಾನ ಘಾಟ್ ಅಂತ ಹೇಳ್ತೀವಲ್ಲ, ಅದನ್ನು ಪ್ರತ್ಯೇಕವಾಗಿ 4 ಘಾಟ್ ಅನ್ನತ್ತೆ ಮಾಡಿದಾರಂತೆ. ಅದರಲ್ಲೂ ಬೇರೆ ಬೇರೆ ಪ್ರದೇಶದಿಂದ ಬರುವಂತಹ ಜನ ಇರ್ತಾರೆ, ಸಾಧುಗಳು ಇರ್ತಾರೆ, ನಾಗ ಸಾಧುಗಳು ಅಂತೆಲ್ಲ ಇದ್ರಲ್ಲ, ಅವರಿಗಂತಲೇ ಪ್ರತ್ಯೇಕವಾಗಿರ್ತದೆ. ಹಾಗೆ ಬೇರೆ ಬೇರೆ ವ್ಯವಸ್ಥೆ ಎಲ್ಲ ಇದೆ. ಮತ್ತೆ ಅಲ್ಲಿ ಹೋಗಿಯೇ ನೋಡ್ಬೇಕು, ನಾವೇನಿದ್ರು ಕೂಡ ಈ ಟಿವಿಯಲ್ಲೋ ಅಥವಾ ಪೇಪರ್ ಅಲ್ಲಿ ನೋಡಿ ಬಂದಿರ್ತದಲ್ಲ, ಅದನ್ನ ನೋಡಿ ಹೇಳೋದು. ಅಲ್ಲಿ ಹೋಗಿ ನೋಡಿದ್ರೆ ಅದು ಅನುಭವನೇ ಬೇರೆ. ಹೌದು, ಅಂದ್ರೆ ಪೌರಾಣಿಕ ಹಿನ್ನೆಲೆಯೂ ಕೂಡ ಇದೆ ಅಂತ. ಇಂಥ ಒಂದು ಸ್ನಾನ ಘಾಟ್ ಇದ್ರಲ್ಲಿ 144 ವರ್ಷಕ್ಕೆ ಯಾಕೆ ಬರ್ತದೆ, ಮಹಾಕುಂಭ ಮೇಳ ಯಾಕೆ ನಡೀತದೆ, ಮತ್ತೆ ಆ ಪ್ರಯಾಗರಾಜ್ ಅನ್ನುವಂತಹ ಸ್ಥಳದಲ್ಲಿ ಯಾಕೆ ಆಗ್ತದೆ, ಅದಕ್ಕೆಲ್ಲ ಪೌರಾಣಿಕ ಹಿನ್ನೆಲೆ. ಅದೇ ಶಮಣ, ಅಂದ್ರೆ 3 ನದಿಗಳು ಸೇರುವಂತಹ ಪ್ರದೇಶ ಅಂತಾರೆ. ಒಂದು ಕಡೆಯಿಂದ ಗಂಗಾ ನದಿ, ಇನ್ನೊಂದು ಕಡೆಯಿಂದ ಯಮುನಾ ನದಿ, ಇನ್ನು ಸರಸ್ವತಿ ನದಿ, ಅದು ಕಣ್ಣಿಗೆ ಕಾಣುವುದಿಲ್ಲ, ಗುಪ್ತಗಾಮಿನಿಯಾಗಿ ಹರಿತಾ ಇರ್ತಾಳೆ. ತ್ರಿವೇಣಿ ಸಂಗಮ ಅಂತಾನೆ ಹೇಳ್ಬಹುದು, ತ್ರಿವೇಣಿ ಸಂಗಮ ಅಂತ ಹೇಳ. ಅಂದ್ರೆ ಮನುಷ್ಯರಲ್ಲಿ ಏನೋ ಒಂದು ಭಾವನೆ ಏನಿರ್ತದೆ ಅಂದ್ರೆ, ನಾವು ಮಾಡಿರುವಂತಹ ಪಾಪಗಳನ್ನೆಲ್ಲ ಕಳೆದು ಹೋಗ್ಲಿ ಅಂತ ಒಂದು ಪವಿತ್ರವಾದಂತ ಒಂದು ಸ್ನಾನವನ್ನು ಮಾಡಬೇಕು ಅಂತ. ಆ ಪವಿತ್ರವಾದ ನದಿಯಲ್ಲಿ ಏನೋ ಒಂದು ವಿಶೇಷ ಶಕ್ತಿ ಇದೆ, ಶಕ್ತಿ ಇದೆ. ಅಲ್ಲಿಗ ಟಿವಿಯಲ್ಲೆಲ್ಲ ತೋರಿಸ್ತಾ ಇರ್ತಾರಲ್ಲ, ಆ ಏನು ಸಾಧುಗಳು ಅವರು ಇವರು ಮಾಡುವಂತ ಒಂದು ಮ್ಯಾಜಿಕ್ ಗಳಿರ್ತಾವಲ್ಲ, ಅದನ್ನ ನೋಡಿದ್ರೆ ಆಶ್ಚರ್ಯ ಆಗ್ತದೆ. ಹೀಗೆ ಮಾಡ್ತಾ ಇರ್ತಾರೆ, ಗಾಳಿಯಲ್ಲಿ ಏನೋ ಒಂದು ಬಾಲ್ ನ ಏನೋ ಒಂದು ತೇಲ್ತಾ ಇರ್ತದಂತೆ, ಮಾಡ್ತಾ ಇರ್ತಾರಪ್ಪ. ಅವ್ರಿಗೆ ಅಷ್ಟೊಂದು ಶಕ್ತಿ ಇರ್ತದಲ್ಲ ಶಮಣ, ಅವ್ರು ಹೆಂಗ್ ಅದನ್ನ ಗಳಿಸ್ಕೊಂಡಿರ್ತಾರೆ. ಮತ್ತೆ ಈ ಮಹಾಕುಂಭ ಮೇಳ ಅಥವಾ ಕುಂಭಮೇಳ ಬಿಟ್ಟು ಬೇರೆ ಸಮಯದಲ್ಲಿ ಅವ್ರು ಎಲ್ಲಿರ್ತಾರೆ ಅಂದ್ರೆ, ಹಿಮಾಲಯದಲ್ಲಿ ಹೋಗಿ ತಪಸ್ಸು ಮಾಡ್ತಿರ್ತಾರಂತೆ, ಅವ್ರು ಹೊರಗಡೆ ಕಾಣೋದೇ ಇಲ್ಲ ಜಗತ್ತಿಗೆ. ಅಲ್ಲ, ಅವರ ತಪಸ್ಸಿಂದನೇ ಅದು ಶಕ್ತಿ ಎಲ್ಲ ಬರುವಂತದ್ದು. ಅದೇ ಟಿವಿಯಲ್ಲಿ ನಾವೇ ನೋಡಿದ್ವಲ್ಲ, ಒಬ್ರು ಎಷ್ಟೋ ವರ್ಷದಿಂದ ಕೈ ಮೇಲ್ಗಡೆ ಎತ್ಕೊಂಡೇ ಇದಾರಂತೆ. ಅದು ಅವರದು, ಅವ್ರ ಮನಸ್ಥಿತಿ ಅಷ್ಟೇ ಅದು. ಆಮೇಲೆ ಒಬ್ರು ಫುಲ್ ಮೈ ಫುಲ್ ನಾಗರ ಹಾವು ಸುತ್ತಕೊಂಡು ಇದ್ದಂತದ್ದು. ಮತ್ತೆ ಶಮಣ ಹೇಳಿದ್ರಲ್ಲ, ನೀವೀಗ ಹಿಮಾಲಯಕ್ಕೆ ಹೋಗಿ ನೆಲೆಸ್ತಾರಂತ, ಅಲ್ಲಿ ಅವ್ರು ಉಳ್ಕೊಳ್ಲಿಕ್ ಸಾಧ್ಯನ ಅಷ್ಟು ಚಳಿಯಲ್ಲಿ? ಅಂದ್ರೆ ಈಗ ಅವ್ರು ಏನೋ ಈ ಭಸ್ಮವನ್ನ ಲೇಪನ ಅಂತ ಮಾಡ್ತಾರಲ್ಲ, ಅದನ್ನ ಮಾಡ್ಕೊಂಡ್ರೆ ಚಳಿ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಅವ್ರು ಹೇಳ್ಕೊಳ್ವಂತಹದ್ದು. ಮತ್ತೆ ಸಾಧನೆ ಮಾಡುವವರಿಗೆ ಇದೆಲ್ಲವೂ ಕೂಡ ಒಂದು ಲಿಮಿಟೇಷನ್ಸ್ ಅಂತ ಅನ್ಸೋದಿಲ್ಲ, ಪ್ರಯತ್ನ ಪಟ್ಟರೆ ಎಲ್ಲ ಒಂದು ಸಾಧಿಸಬಹುದಲ್ಲ. ಈಗ ನಾವು ಎಷ್ಟು ಸರಿ ಹೇಳ್ತೀವಲ್ಲ, ಏನು ಪ್ರಯತ್ನ ಪಡೆದ ಅದು ನಮ್ ಕೈಲಾಗ್ಲಿಕ್ಕಿಲ್ಲ ಅಂತ, ಪ್ರಯತ್ನ ಪಡಬೇಕು. ಈಗ ಈ ಹೈ ಜಂಪ್ ಹಾರುವವರು ನೋಡ್ತೀವಿ, 2 ಮೀಟರ್, 3 ಮೀಟರ್, 4 ಮೀಟರ್ ಅಂತ ಪೋಲ್ ವಾಲ್ಟ್ ಅಂತ ಇರ್ತಿಲ್ಲ, 20 ಮೀಟರ್, 30 ಮೀಟರ್ ಅಂತ ಹಾರ್ತಾರೆ. ಹೇಗಪ್ಪ ನೆಲದಿಂದ ಅಷ್ಟೇ ಎತ್ತರಕ್ಕೆ ಹೋಗುದು ನಾವು ಯೋಚನೆ ಮಾಡ್ತೀವಿ. ಆದ್ರೆ ಸಾಧನೆ ನಿರಂತರವಾಗಿ ಪ್ರಯತ್ನ ಪಟ್ಟರೆ ಅದು ಸಾಧಿಸಬಹುದು. ಆದ್ರೆ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡುದು ಸಾಧಾರಣದ ವಿಷಯ ಅಲ್ಲ ಅಲ್ವಾ? ಅಲ್ಲಿ ಚಳಿ ಯಾವ್ದು ಸಾಧಾರಣ ವಿಷಯ ಹೇಳು? ಕೂಡ ಪ್ರಯತ್ನ ಪಡೋದು, ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಮನಸ್ಸಿದ್ದರೆ ಮಾರ್ಗ. ಈಗ ಮತ್ತೊಂದು ರೂಪ ಹೇಳಿದ್ಯಾ, ನಾವು ಈ ಸ್ಯಾಟಲೈಟ್ ಅದಿದ್ರೆ ಕೃತಕ ಉಪಗ್ರಹಗಳನ್ನೆಲ್ಲ ಕಳಿಸ್ತೀವಲ್ಲ, ಮತ್ತೆ ಅಂತರಿಕ್ಷದಲ್ಲಿ ಎರಡು ವಾಹನವನ್ನ ಕಳಿಸಿದ್ರಂತೆ. ಆ ಎರಡು ವಾಹನಗಳಿಗೂ ಪರಸ್ಪರ ಒಂದು ಸಂಪರ್ಕ ಕಲ್ಪಿಸುವಂತಹ ಒಂದು ಯೋಜನೆಯು ಕೂಡ ಇತ್ತೀಚೆಗೆ ನಡೆದಿದೆ. ನಾವು ಒಂದು ಬೋಟಿನಿಂದ ಇನ್ನೊಂದು ಬೋಟಿಗೆ ನಾವು ಹೋಗ್ತೀವಲ್ಲ, ಹಾಗೆ ಅಂತರಿಕ್ಷದಲ್ಲಿಯೂ ಕೂಡ ಒಂದು ವಾಹನದಿಂದ ಇನ್ನೊಂದು ವಾಹನಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ ಅಂತ. ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಲ್ಲ ಶಾಮಣ್ಣ. ಅನಿಸ್ಕೊಂಡ್ರೆ ಏನೋ ಒಂಥರ ಖುಷಿ ಆಗ್ತದೆ, ಜೊತೆಗೆ ಹೇಗ್ ಮಾಡಿದ್ರಪ್ಪ ಇವರು, ನಂಬಲಿಕ್ಕೆ ಸಾಧ್ಯ ಆಗುದಿಲ್ಲ. ಅಂದ್ರೆ ವಿಜ್ಞಾನಿಗಳ ಒಂದು ಹೌದು ಪ್ರಯೋಗ, ನಿರಂತರವಾದ ಪ್ರಯೋಗದಿಂದ ಇದೆಲ್ಲ ಆಗ್ತಾ ಇದೆ. ಆಮೇಲೆ ರೂಪಕ, ಈಗ ನಾವು ಈ ಮಹಾಕುಂಭಮೇಳದ ಬಗ್ಗೆ ಎಲ್ಲ ಮಾತಾಡಿದ್ದಾಯ್ತು. ನಾಡಿದ್ದು ಈಗ 26ನೇ ತಾರೀಕು ರಾಷ್ಟ್ರೀಯ ಹಬ್ಬವೇ ಬರ್ತಾ ಇದೆ. ಈಗ ಶಾರದಕ್ಕನೇ ಹೇಳಬೇಕು ಏನ್ ತಯಾರಿ, ಏನು ಮಕ್ಕಳದೆಲ್ಲ ಹೇಗೆ ತಯಾರಿ ನಡೀತಾ ಇದೆ ಅಂತ. ಅಂದ್ರೆ ಸ್ಕೂಲ್ ಅಲ್ಲೆಲ್ಲ ಗಣರಾಜ್ಯೋತ್ಸವವನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ. ಈಗ ನಮ್ಮ ವಿಜೃಂಭಣೆಗೂ ಅವರ ವಿಜೃಂಭಣೆಗೆ ಏನಾದ್ರು ವ್ಯತ್ಯಾಸ ಉಂಟಾ? ಅಲ್ಲ ಮಕ್ಕಳದ್ದು ಮಕ್ಕಳ, ನಾವು ಮಕ್ಕಳಾಗಿದ್ದಾಗ ಈಗಲೂ ಕೂಡ ಅದೇ ನೆನಪಾಗ್ತದೆ. ಹೌದು, ಆದ್ರೆ ಅವಾಗಿನ ಒಂದು ನಮ್ಮ ಬಾಲ್ಯದ ದಿನಕ್ಕೂ ಅಂದ್ರೆ ಈಗಕ್ಕೂ ತುಂಬಾ ವ್ಯತ್ಯಾಸ ಇದೆ. ಕವಾಯತುಗಳೆಲ್ಲ ನಡೆಯುತ್ತೆ ಇಲ್ಲಿ ಪೊಲೀಸ್ ಗ್ರೌಂಡ್ ಅಲ್ಲಿ, ಅದಕ್ಕೆಲ್ಲ ಮತ್ತೆ ಡ್ಯಾನ್ಸ್ಗಳು ಮಕ್ಕಳದ್ದು, ಡ್ಯಾನ್ಸ್ಗಳು ಭಾಷಣ ಅದೆಲ್ಲ ಇರ್ತದೆ. ಸೇಮ್ ಅದೇ ತರಾನೇ ಅಂತ ಹೇಳ್ಬೋದು, ನಾವು ಬಾಲ್ಯದ ದಿನಗಳ ಹೇಗೆ ಕಳೆದಿದ್ದೀವಿ ಅದೇ ರೀತಿ. ಬಟ್ ಇವಾಗ ಅಂತ ಹೇಳಿದ್ರೆ ಅದಕ್ಕೆ ಒಂದು ಹೆಚ್ಚಿನ ಪ್ರೋತ್ಸಾಹ ಕೂಡ ಸಿಗ್ತಾ ಇದೆ. ಅಂದ್ರೆ ಕೆಲವು ಸ್ಕೂಲ್ಗಳಿಂದೆಲ್ಲ ಮಕ್ಕಳನ್ನ, ಅಂದ್ರೆ ಎಲ್ಲಾ ಸ್ಕೂಲ್ಗೆ ಅದು ಅವಕಾಶ ಇಲ್ಲ, ಕೆಲವು ಸ್ಕೂಲ್ಗಳಿಗೆ ಮಾತ್ರ, ಕೆಲವು ಸ್ಕೂಲ್ಗಳಿಗೆ ಆಯ್ದ ಸ್ಕೂಲ್ಗಳಿಗೆಲ್ಲ ಹೇಳ್ತಾರೆ ಅವರು ಈ ತರ ಪ್ರೋಗ್ರಾಮ್ ಕೊಡ್ಬೇಕು ನೀವು ಅಂತ. ಸೊ ಅದೆಲ್ಲ ಒಳ್ಳೆ ಪ್ರಿಪರೇಷನ್ಸ್ ಎಲ್ಲ ನಡೆಸಿ ಕೆಲವೇ ಅಂದ್ರೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ, ಈಗ ಆರ್ ಡಿ ಪೆರೇಡ್ ಅಂತ ಹೇಳಿ ನವದೆಹಲಿಯಲ್ಲಿ ಕೂಡ ನಡೀತದೆ. ಅದರಲ್ಲಿ ಬೇರೆ ಬೇರೆ ರಾಜ್ಯವನ್ನು ಪ್ರತಿನಿಧಿಸುವಂತಹ ಶಾಲಾ ಮಕ್ಕಳು ಭಾಗವಹಿಸ್ತಾರೆ, ಎನ್ಸಿಸಿಗಳು, ಎನ್ಎಸ್ಎಸ್ ನವರು ಇವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ನಮ್ಮ ಸೇನಾ ಪಡೆದು ಪರೇಡ್ ಎಲ್ಲ ಇರ್ತದೆ, ಪೆರೇಡ್ ಇರ್ತದೆ. ಮತ್ತೆ ನಮ್ಮ ರಾಜ್ಯದ ಬೇರೆ ಬೇರೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಸ್ತಬ್ಧ ಚಿತ್ರಗಳು ಇರ್ತದಲ್ಲ, ಅದನ್ನೆಲ್ಲ ಪರೇಡ್ ಎಲ್ಲ ನೋಡ್ಲಿಕ್ಕಂತೂ ತುಂಬಾ ಖುಷಿ ಆಗ್ತದಲ್ಲ ಶಾಮಣ್ಣ. ಅಂದ್ರೆ ನಮ್ಮ ಸಾಮರ್ಥ್ಯ ಎನ್ನುವುದನ್ನ ಪ್ರಪಂಚಕ್ಕೆ ತೋರಿಸುವಂತಹ ಒಂದು ಅವಕಾಶ. ಆಮೇಲೆ ಈಗ ಸ್ವಲ್ಪ ಇದರ ಹಿನ್ನೆಲೆಯಲ್ಲಿ ನೋಡಿದ್ರೆ, ಈಗ ರಿಪಬ್ಲಿಕ್ ಡೇ ಯಾಕೆ ಬಂತು, ಇದನ್ನ ಯಾಕೆ ನಾವು ಆಚರಣೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ, ಸ್ವಾತಂತ್ರ್ಯ 1947ರಲ್ಲಿ ಬಂತು ಅಂತ ಹೇಳ್ತೀವಲ್ಲ ನಾವು, ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಕೆಲವೊಂದು ಪ್ರದೇಶಗಳು ಸ್ಥಳೀಯ ಆಡಳಿತಕ್ಕೆ ಒಳಪಟ್ಟಿತ್ತು ಅಂತ, ಒಂದು ದೇಶ ಅಂತ ಆಗ್ಲಿಲ್ಲ ಅಂತ. ಅಂದ್ರೆ ಬೇರೆ ಬೇರೆ ಆಗಿ ಇದ್ವು, ಬೇರೆ ಬೇರೆ ಆಗಿದ್ದು ಸಾಮಂತರು ಅಂತ ಹೇಳ್ತೀವಿ. ಹೌದು, ಸಣ್ಣ ಸಣ್ಣ ಅರಸರು ಇನ್ನೂ ಕೂಡ ಆಡಳಿತವನ್ನ ಮಾಡ್ತಾ ಇದ್ರು. ಕೆಲವು ಈಗ ಹೈದರಾಬಾದಿನ ನಿಜಾಮ್ ಆಗ್ಬಹುದು, ಅಥವಾ ಗೋವಾ ಆಗ್ಬಹುದು, ಅಥವಾ ಹೀಗೆ ಸಣ್ಣ ಸಣ್ಣ ಪ್ರದೇಶಗಳು ಇನ್ನೂ ಉಳ್ಕೊಂಡಿದ್ದು, ಅವೆಲ್ಲವನ್ನೂ ಕೂಡ ಒಟ್ಟು ಸೇರಿಸಿ ಭಾರತ ದೇಶದೊಳಗಡೆ ನೀವು ಸೇರ್ಬೇಕು ಅಂತ ಮಾಡಿದವರು ನಮ್ಮ ಉಕ್ಕಿನ ವಲ್ಲಭಾಯ್ ಪಟೇಲ್ ಅವರು ಅಲ್ವಾ. ಒಗ್ಗೂಡಿಸಿ ಭಾರತ ದೇಶ ಅಂತ ಒಂದು ಒಗ್ಗೂಡಿಸಿದ್ದು, ಅದು ಅದರ ನೆನಪಿಗಾಗಿ 26ನೇ ತಾರೀಕು ಜನವರಿಯಂದು ನಾವು ರಿಪಬ್ಲಿಕ್ ಡೇ ಅಂದ ಸರ್ವತಂತ್ರ ಗಣರಾಜ್ಯೋತ್ಸವ ಅಂತ ಮಾಡುವಂತದ್ದು. ಮತ್ತೆ ಸಂವಿಧಾನ ಜಾರಿಯಾದ ದಿನ ಅಂತನೋ ಸಂವಿಧಾನ ಅಂಗೀಕಾರ. ಅಂದ್ರೆ ಒಂದು ದೇಶ ಅಂದಾದ್ಮೇಲೆ ಅದನ್ನ ಆಡಳಿತ ವ್ಯವಸ್ಥೆಯನ್ನು ನೋಡಿಕೊಳ್ಳೋದಕ್ಕೆ ಒಂದು ಮಾರ್ಗಸೂಚಿ ಬೇಕಾಗ್ತದಲ್ಲ, ಅದಕ್ಕೆ ಈ ಸಂವಿಧಾನ ಅಂತ ಮಾಡ್ಕೊಳ್ಳೋದು. ನಾವು ಹೇಗೆ ನಡ್ಕೋಬೇಕು, ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಳುವಂತಹದ್ದು ಹೇಗೆ, ಅದರಲ್ಲಿ ಸಾಕಷ್ಟು ಕಾಲ ಬದಲಾದ ಹಾಗೆ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಮಾಡ್ಕೊಳ್ಬೇಕಾಗ್ತದೆ. ಆಮೇಲೆ 30ನೇ ತಾರೀಕು ಜನವರಿ 30ನೇ ತಾರೀಕು ಅಕ್ಟೋಬರ್ 2ನೇ ಹೆಚ್ಚು ನೆನಪು ಮಾಡ್ಕೊಳ್ತೀವಿ. ಪುಣ್ಯಸ್ಮರಣೆ ಅದನ್ನ ಸಾಮಾನ್ಯವಾಗಿ ನಾವು ಈ ಸ್ವಚ್ಛತೆಯ ಬಗ್ಗೆ ಮಾತನಾಡುವಾಗೆಲ್ಲ ಗಾಂಧೀಜಿಯನ್ನು ನೆನಪು ಮಾಡ್ಕೊಳ್ತೀವಿ. ಸ್ವಚ್ಛತಾ ದಿನ ಅಂತಲೂ ಕೂಡ ಅದನ್ನ ಆಚರಣೆ ಮಾಡುವುದಿದೆ, ಹುತಾತ್ಮರ ದಿನ ಅಂತಲೂ ಆಚರಣೆ ಮಾಡ್ತೀವಿ. ಈ ಸ್ವಚ್ಛತೆ ಎನ್ನುವಂತಹದ್ದು ಒಂದು ದಿವಸಕ್ಕೆ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರುವಂತಹದ್ದಲ್ಲ, ವರ್ಷ ಪೂರ್ತಿ ಸ್ವಚ್ಛವಾಗಿರಬೇಕು, ನಮ್ಮ ಪರಿಸರವು ಸ್ವಚ್ಛವಾಗಿರಬೇಕು, ಮನೆಯು ಮನಸ್ಸು ಎಲ್ಲವೂ ಕೂಡ ಸ್ವಚ್ಛವಾಗಿರಬೇಕು ಅಂತ. ಹೌದು, ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಶಾಮಣ್ಣ. ಇದರಲ್ಲಿ ಸ್ವಚ್ಛವಾಗಿರ್ಬೇಕು, ನಮ್ಮ ಮನೆ ನಮ್ಮ ಸುತ್ತಮುತ್ತ ಸ್ವಚ್ಛವಾಗಿರ್ಬೇಕು ಅಂತ ಅನ್ಕೊಂಡ್ರೆ ಇಡೀ ಊರು ದೇಶ ರಾಜ್ಯ ಎಲ್ಲ ಸ್ವಚ್ಛವಾಗಿರ್ತದ ಅಂತ. ಆಮೇಲೆ ನಾವು ಈಗ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಬಂದ್ರೆ ನಮ್ಮ ಮಕ್ಕಳು ಕೂಡ ಅದನ್ನೇ ಕಲಿತಾರೆ. ಹೌದು, ಈಗ ಸ್ವಚ್ಛತೆ ಅಂದ ತಕ್ಷಣ ನಾವು ಎಷ್ಟೋ ಸಾರಿ ಯೋಚನೆ ಮಾಡ್ತೀವಿ ರೀ, ನಮ್ಮ ಪರಿಸರ ಸ್ವಚ್ಛವಾಗಿರಬೇಕು, ಪಕ್ಕದ್ದು ಅಂತ ಯೋಚನೆ ಮಾಡಬೇಕು. ನಾವು ಇಲ್ಲಿನ ಕಸ ತೆಗೆದು ಅಲ್ಲಿ ಹಾಕುವುದಲ್ಲ, ಅವರು ಕೂಡ ಸ್ವಚ್ಛವಾಗಿರುವುದಕ್ಕೆ ನಾವು ಪ್ರೇರೇಪಣೆಯನ್ನ ಕೊಡಬೇಕು ಅಂತ. ಈಗ ಅದಕ್ಕೆ ವಿಲೇವಾರಿ ಮಾಡಲಿಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳಿವೆ. ಈಗ ಸಾಮಾನ್ಯವಾಗಿ ಈಗ ನಗರಸಭೆಗಳು ಅಥವಾ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಗ್ರಾಮ ಪಂಚಾಯತ್ ವತಿಯಿಂದ ಇಂತಹ ಕಸಗಳನ್ನ ಸಂಗ್ರಹಿಸಿ ವಿಲೇವಾರಿ ಮಾಡುವಂತಹ ವ್ಯವಸ್ಥೆ ಬಂದಿದೆ. ಹೌದು, ಈಗ ಮನೆ ಮನೆ ಕಸ ತಗೊಂಡು ಹೋಗ್ಲಿಕ್ಕೆ ಬರ್ತಾರೆ. ಮತ್ತೆ ಎಲ್ಲೆಲ್ಲ ಅವಕಾಶ ಇದೆಯೋ ಕೊಳೆಯುವಂತಹ ವಸ್ತುಗಳನ್ನ ಗೊಬ್ಬರ ಮಾಡಬಹುದು, ಕೊಳೆಯದಿರುವಂತಹ ವಸ್ತುಗಳನ್ನ ಅವರು ಸಂಗ್ರಹಿಸಿ ಅದನ್ನ ವಿಲೇವಾರಿ ಮಾಡೋದಕ್ಕೆ ವ್ಯವಸ್ಥೆ ಇದೆ. ಅದಕ್ಕೆ ಅವರು ಒಣ ಕಸ ಮತ್ತೆ ಹಸಿ ಕಸ ಅಂತ ಹೇಳಿ ಅದನ್ನ ಕಲೆಕ್ಟ್ ಮಾಡ್ತಾರೆ. ನಾವೆಲ್ಲ ತಮಾಷೆಗೆ ಹೇಳ್ತಾ ಇದ್ವಿ ಹಸಿ ಕಸ ಬಿಸಿ ಕಸ ಅಂತ. ಶ್ಯಾಮಣ್ಣ, ಈಗ ಅದೇ ನಾವು ಹೇಳಿದ್ವಲ್ಲ ಸ್ವಾತಂತ್ರ್ಯ ಯೋಧರ ಬಗ್ಗೆ ನಾವು ಮಾತಾಡಿದ್ವಲ್ಲ, ಅದೇ ರೀತಿ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಬಹಳಷ್ಟು ದುಡಿದವರು ಅಂತ ಹೇಳಂದ್ರೆ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾ ಇದ್ರು, ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನ ಕೊಡ್ತೇನೆ ಅಂತ ಹೇಳಿ. ಅಂದ್ರೆ ಕ್ರಾಂತಿಕಾರಿಯಾಗಿ ಅವರು ಸ್ವಾತಂತ್ರ್ಯಕ್ಕೋಸ್ಕರ ದುಡ್ದವರು. ಮತ್ತೆ ಇನ್ನೊಂದು ಶಾರದಕ್ಕ, ಅವರು ದೇಶ ಸೇವೆಯೇ ಈಶ ಸೇವೆ ಅಂತಾನು ಹೇಳ್ದವರು. ಅದೀಗ ಬಸವಣ್ಣನವರ ಕಾಯಕವೇ ಕೈಲಾಸ ಅದೇ ರೀತಿಯಲ್ಲಿ ಕೂಡ ದೇಶ ಸೇವೆ ಮಾಡುವಂತದ್ದು ಭಗವಂತನಿಗೆ ಅರ್ಪಣೆ ಅಂತ. ಹೌದು. ಆಮೇಲೆ ಅವರು 1897 ಜನವರಿ 23 ಜನಿಸಿದ್ರು, ಆ ದಿನವನ್ನ ಪರಾಕ್ರಮ ದಿನ ಅಂತ ಆಚರಿಸ್ತಾ ಇದ್ದಾರೆ. ಈಗ ಅಂದ್ರೆ ಬೇರೆ ಬೇರೆ ಹೆಸರಿನಲ್ಲಿ ಇಂತಹ ವ್ಯಕ್ತಿಗಳ ಸಾಧನೆ ಇರಬಹುದು, ಅವರ ಒಂದು ಕೊಡುಗೆ ಇರಬಹುದು, ಅದನ್ನ ಸ್ಮರಿಸಿಕೊಳ್ಬೇಕು ಮುಂದಿನ ಜನಾಂಗವು ಅಂತ ಅದರ ಉದ್ದೇಶ. ಈಗ ಆ ಕಾಲದಲ್ಲಿ ಅವರು ಸ್ವಾತಂತ್ರ್ಯಕ್ಕೋಸ್ಕರ ಅಷ್ಟು ದುಡ್ಡಿದ್ದವರನ್ನ ಯಾರನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದು ಈ ದಿನನಾದ್ರೂ ಸ್ವಲ್ಪ ನೆನಪು ಮಾಡ್ಕೊಳ್ಳಿ, ಅವರ ತ್ಯಾಗ ಏನು ಅದನ್ನ ನಾವು ಸ್ವಲ್ಪ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಈ ರೀತಿ ಆಚರಣೆ ಮಾಡ್ತಾರೆ. ಆದ್ರೆ ಈಗಿನ ಪಠ್ಯಗಳಲ್ಲಿ ಏನಿರ್ತದೆ ಅಂದ್ರೆ, ಶಾಲಾ ಪಠ್ಯಗಳಲ್ಲಿ ಇಂತಹ ಘಟನೆಗಳನ್ನೆಲ್ಲ ಒಂದು ಹಿಸ್ಟ್ರಿ, ಒಂದು ಸಮಾಜ ವಿಜ್ಞಾನ ಅಂತ ಇರ್ತದಲ್ಲ, ಆ ಪುಸ್ತಕಗಳಲ್ಲಿ ಇದ್ರೆ ಯಾರಪ್ಪ ಓದುದು, ಯಾರಪ್ಪ ನೆನಪಿಟ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾರೆ ಮಕ್ಕಳು. ಹೌದು ಅಲ್ವಾ? ಯಾಕಂದ್ರೆ ಅದರ ಒಂದು ಗಂಭೀರತೆ ಏನು ಅಂತ ಅವ್ರಿಗೆ ಅರ್ಥ ಆಗುದಿಲ್ಲ. ಅದೇ ಈಗ ಸ್ವಾತಂತ್ರ್ಯ ದಿನಾಚರಣೆಯು ಅಥವಾ ರಿಪಬ್ಲಿಕ್ ಡೇ ಇಂತಹ ಒಂದು ಆಚರಣೆಗಳು ಬಂದಾಗ ಯಾರೆಲ್ಲ ದೇಶದ ಸೇವೆಗಾಗಿ ಹೋರಾಡಿದ್ದಾರೋ, ದೇಶಕ್ಕೆ ಸ್ವಾತಂತ್ರ್ಯ ಬರುವುದಕ್ಕಾಗಬಹುದು ಅಥವಾ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ದೇಶ ಸೇವೆಯನ್ನ ಮಾಡಿದಂತವರನ್ನೆಲ್ಲ ಸ್ಮರಿಸುವಂತ ಒಂದು ದಿನ ಅಂತ. ಯಾಕೆಂದ್ರೆ ನಾವು ಎಲ್ಲವನ್ನ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ಆಗುದಿಲ್ಲ. ಇಂತ ಒಂದು ಕೆಲವು ಕಾರ್ಯಕ್ರಮಗಳು ಆದಾಗ ಅಲ್ಲಿ ಭಾಷಣ ಮಾಡುವಾಗ ಅಟ್ಲೀಸ್ಟ್ ಅದಾದ್ರೂ ಕೇಳ್ತಾರೆ ಮಕ್ಕಳು, ಇವರು ಎಷ್ಟು ತ್ಯಾಗ ಬಲಿದಾನ ಮಾಡಿದ್ದಾರೆ, ಅದರಿಂದ ನಾವು ಇವತ್ತು ಹೀಗೆ ಇರಬೇಕು ಅದೆಲ್ಲವನ್ನು ಕಲಿತಾರೆ ಹೌದು. ಶಮಣ ಯಾರು ಶಮಣ ಶಾರದಕ್ಕೆ ಏನು ಅರ್ಜೆಂಟ್ ಆಗಿ ಹೋದ್ರು ಅವರು, ಅವರಿಗೂ ನಾನು ಚಾ ಮಾಡ್ಲಿಕ್ಕೆ ಇಟ್ಟಿದ್ದೆ, ಇರ್ಲಿ ನಾವಿಬ್ರು ಕುಡಿಯೋಣ. ಸರಿ ಸರಿ. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಶಾರದಾ ರಾವ್ ಹಾಗೂ ರೂಪಾ ಗೌಡ. ಈಗ ಕೇಳಿ ಶಿರಸಿ ತಾಲೂಕಿನ ಉಂಚಳ್ಳಿಯ ಜಯ ವಾಸುದೇವ್ ಮಡಿವಾಳ್ ಇವರ ಮಿಶ್ರ ಕೃಷಿ ಅನುಭವ. ಜಯ ವಾಸುದೇವ್ ಮಡಿವಾಳ್ ಅವರೇ ನಮಸ್ಕಾರ. ನಮಸ್ಕಾರ. ಈಗ ಕೃಷಿ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅದಕ್ಕೆ ಒಂದು ಗೊಬ್ಬರವನ್ನ ಪೂರೈಕೆ ಮಾಡಬೇಕು, ನೀವು ಯಾವ ರೀತಿ ಗೊಬ್ಬರವನ್ನ ಪೂರೈಕೆ ಮಾಡ್ತೀರಿ? ನಾವು ಭತ್ತ ಬೆಳಿಬೇಕಾದ್ರೆ ಮಳೆ ಸ್ಟಾರ್ಟ್ ಆದ ತಕ್ಷಣ ಒಂದ್ ಟೈಮ್ ಗೊಬ್ಬರ ಹಾಕ್ತಿವಿ, ಹಟ್ಟಿ ಗೊಬ್ಬರ ಹಾಕ್ತಿವಿ ವರ್ಷಕ್ಕೊಂದ್ಸರಿ. ನಿಮ್ಮ ಕೃಷಿಗೆ ಬೇಕಾದಷ್ಟು ಗೊಬ್ಬರ ನಿಮ್ಮಲ್ಲಿ ಉತ್ಪಾದನೆ ಆಗ್ತದ? ನಾವು ಮಾಡ್ಕೊಳ್ತೀವಿ, ನಮ್ ದನ ಎಲ್ಲ ಉಂಟು. ನಮ್ಗೆ ಎಷ್ಟು ದನ ಉಂಟು? ಮೂರು ದನ ಉಂಟು ನಮ್ದು. ಊರಿಂದ ಅಲ್ಲ, ಕಂಟ್ರಿನೂ ಉಂಟು, ಜರ್ಸಿನೂ ಉಂಟು. ಹಾಲು ಕೂಡ ಇದಕ್ಕೆ ಹಾಕ್ತಿರ ಸೊಸೈಟಿ? ಸೊಸೈಟಿ ಈಗ ಹಕ್ಕ ಕಟ್ಟಿದೆ, ಇನ್ನು ಇದಾಗ್ಲಿಲ್ಲ. ಆಮೇಲೆ ಅದು ಹಾಲು ಕೊಟ್ಟು ಕರು ಹಾಕಿದ್ಮೇಲೆ ಡೈರಿ ಕೊಡ್ತೀವಿ ಹಾಲು. ಎಷ್ಟು ಹಾಲು ಸಿಗ್ತದೆ? ಹೊತ್ತಿಗೆ 1-2 ಲೀಟರ್ ಕೊಡ್ತೀವಿ. ಮತ್ತೆ ಮನೆ ಬಳಕೆಗೆ ಬೇಕಲ್ಲ, ಮಕ್ಕಳೆಲ್ಲ ಕುಡಿಲಿಟ್ಟ ಇದಾರೆ ಮಕ್ಕಳು, ಅವರಿಗೆ ಹಾಲು ಮೊಸರು ಎಲ್ಲ ಬೇಕಲ್ಲ, ಅದು ಸ್ವಲ್ಪ ಇಟ್ಕೊಂಡು ಬಾಕಿದೆಲ್ಲ ಡೈರಿ ಕೊಡ್ತೀವಿ ನಾವು. ಈಗ ಹಸು ಸಾಕಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ ಅಂತ, ಅವುಗಳಿಗೆ ಕೊಡಬೇಕಾಗಿರುವಂತಹ ಮೇವು ಆಗ್ಬೋದು, ಹಿಂಡಿ ಆಗ್ಬೋದು, ಇದು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕು ಈ ಬಗ್ಗೆ ಹೇಳಿ. ಹಸುಗಳಿಗೆ ಬೆಳಗಿನ ಟೈಮ್ ಎದ್ದ ತಕ್ಷಣ ಒಂದ್ಸತಿ ಒಣ ಹುಲ್ಲು ಹಾಕ್ತಿವಿ ನಾವು, ಬೈಹುಲ್ಲು. ನಮ್ಗೆ ಬೆಳೆದಿದ್ದ ಹುಲ್ಲು ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸರಿ ಹಾಕ್ತಿವಿ, ಆಮೇಲೆ ಬಿಟ್ಟು ಹೊಡಿತೀವಿ ದನನ. ಸಂಜೆವರೆಗೆ ಮಿಂದ್ಕೊಂಡು ಬರ್ತದೆ ದನ. ಗುಡ್ಡಕ್ಕೆ ಬಿಡೋದು ನಮ್ದೇ ಜಾಗದಲ್ಲಿ ಬಿಡ್ತೀವಿ, ನಮ್ದೇ ಜಾಗದಲ್ಲಿ. ಹಾ, ನಮ್ದೇ ಬ್ಯಾಣ ಎಲ್ಲ ಉಂಟು. ಹಾ, ಬ್ಯಾಣ ಬೆಟ್ಟ ಎಲ್ಲ ಸ್ವಲ್ಪ ಉಂಟು ನಮ್ಗೆ, ಅದ್ರಲ್ಲಿ ಬಿಡ್ತೀವಿ. ಬೇಸಿಗೆಲೆಲ್ಲ ಹುಲ್ಲು ಇರ್ತದ? ಒಣ ಹುಲ್ಲು, ಒಣ ಹುಲ್ಲು ನಾವು ಸ್ಟಾಕ್ ಮಾಡಿ ಇಟ್ಕೊಳ್ತೀವಿ, ನಾವು ಹೊರಗಡೆ ಕೊಡುದಿಲ್ಲ ಹುಲ್ಲೆಲ್ಲ, ನಮ್ಗೆ ಬೇಕಲ್ಲ. ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡು ಬೆಟ್ಟಕ್ಕೆ ಮೆಂದ್ಕೆ ಸಾಯಂಕಾಲ ಬಂದ್ಮೇಲೆ ಸ್ವಲ್ಪ ದನ ಕಟ್ಟಿ ಹಾಲು ಕರೆದಿ ಆಮೇಲೆ ಸ್ವಲ್ಪ ದಾಣಿ ಕೊಡ್ತೀವಿ. ಒಂದು ಅರ್ಧಕ್ಕೆ, ಒಂದು ಆಕಳಿಗೆ ಒಂದು ಅರ್ಧ ಕೆ ಜಿ ಅಷ್ಟು ಕೊಡ್ತೀವಿ ನಾವು. ಅದು ಕೊಟ್ಟಾದ್ಮೇಲೆ ತನಿಗೆ ಆಮೇಲೆ ಹಸಿ ಹುಲ್ಲು ಕಡ್ಕೊಂಡು ಬರ್ತೀವಿ ನಾವು ತೋಟದಲ್ಲಿ ಇದ್ದಿದ್ದು. ಸಾಯಂಕಾಲ ಹಸಿ ಹುಲ್ಲು ಹಾಕ್ತೀವಿ ಸ್ವಲ್ಪ. ಅದಕ್ಕೆ ಘನ ಆಹಾರ ಅಂತ ಇರ್ತದಲ್ಲ, ಆಹಾರದ ತಿಂಡಿ, ಇದನ್ನ ಎಲ್ಲಿಂದ ತಗೊಂಡ್ಬರೋದು? ನಿಮ್ಗೆ ಸೊಸೈಟಿಯಲ್ಲಿ ಸಿಗ್ತದೋ ಹೇಗೆ? ಹಾಲು ಉತ್ಪಾದಕರ ಕೇಂದ್ರದಿಂದ ತಗೊಂಡೋಗ್ತೀವಿ, ತಗೊಂಡು ಬರ್ತೀವಿ. ಮತ್ತೆ ನಮ್ದು ಭತ್ತ ಬೆಳೆದಿದ್ದು ನಾವು ಅಕ್ಕಿ ಮಾಡಿಸ್ತೀವಲ್ರಿ, ಅದು ತೌಡು ಉಳಿತದೆ ನಮ್ಮನೆ. ಹಾ, ಅದನ್ನು ಬೇಯಿಸ್ಕೊಡ್ತೀವಿ ನಾವು. ಹೌದು, ಅದು ಬೇಯಿಸ್ಕೊಡೋದ್ರಿಂದ ಹಾಲು ಹೆಚ್ಚಾಗ್ತದೆ. ಸರ್, ಈಗ ಈ ಹಟ್ಟಿ ಗೊಬ್ಬರವನ್ನ ನೇರವಾಗಿ ಹಾಕುವಂತದ್ದು ಅಥವಾ ಅದನ್ನ ಬೇರೆ ಏನಾದ್ರೂ ಕಾಂಪೋಸ್ಟ್ ಅಥವಾ ಎರೆಗೊಬ್ಬರ ಏನಾದ್ರು ಮಾಡ್ತೀರಾ? ಎರೆಗೊಬ್ಬರ ಏನಿಲ್ಲ, ಡೈರೆಕ್ಟ್ ಆಗಿ ಹಾಕ್ತಿವಿ ನಾವು ಹಟ್ಟಿಯಿಂದ. ಮೂರು ದನ ಇದ್ರೆ ಸಾಕಾಗ್ತದೆ ಇಡೀ ತೋಟಕ್ಕೆ? ನಮ್ದು ಬಾಳ ಇಲ್ಲ, ಒಂದೂವರೆ ಎಕರೆ ಉಂಟು ನಮ್ದು. ಒಂದೂವರೆ ಎಕರೆ ಸಾಕಾಗ್ತದೆ. ವರ್ಷಕ್ಕೆ ಒಂದೇ ಸರಿ ಹಾಕುವುದ ಗೊಬ್ಬರ ಅಥವಾ ಎರಡು ಮೂರು ಸರಿ ಬರ್ತದೆ? ಸಿಕ್ಕೆ ಹಟ್ಟಿ ಗೊಬ್ಬರ ಒಂದೇ ಸರಿ ಹಾಕ್ತಿವಿ, ಆಮೇಲೆ ಮಧ್ಯ ಕೋಳಿ ಗೊಬ್ಬರ ಹಾಕ್ತಿವಿ, ಕುರಿ ಗೊಬ್ಬರ ಹಾಕ್ತಿವಿ. ಕೋಳಿ ಗೊಬ್ಬರ ಕುರಿ ಗೊಬ್ಬರ ಎಲ್ಲಿ ಸಿಗ್ತದೆ ನಿಮಗೆ? ನಮ್ಗೆ ಇಲ್ಲೇ ಸುತ್ತಮುತ್ತು ಕೋಳಿ ಫಾರಂ ಉಂಟು. ಕುರಿ ಸಾಕೋರು ಇದಾರೆ, ಅವರು ಹತ್ರ ತಗೊಂಡ್ ಬರ್ತೀವಿ. ಚೀಲಕ್ಕೆ 100 ರೂಪಾಯಿ ಹಿಂಗೆ ಕೊಡ್ತಾರ ನಮ್ಗೆ. ಅದೊಂದು 10 ಚೀಲ ಹಿಂಗ್ ತಂದ್ಕೊಂಡು ವರ್ಷಕ್ಕೊಂದ್ಸರಿ ಹಾಕ್ತಿವಿ. ಕೋಳಿ ಗೊಬ್ಬರ ಒಂದ್ 5 ಚೀಲ ಹಿಂಗ್ ತಂದು ಹಾಕ್ತಿವಿ ನಾವು. ಸರ್, ಈಗ ಸ್ವಲ್ಪ ಭತ್ತದ ಕೃಷಿಯ ಬಗ್ಗೆ ಹೇಳಿ, ಈಗ ಏನೇನು ಮಾಡ್ತೀರಿ? ಭತ್ತ ಯಾವ ತಳಿ ಇದೆ, ಭತ್ತ ಇದೆ ಇಲ್ಲಿ? ನಮ್ದು ನಾವು ಹೆಚ್ಚಾಗಿ ಹಾಕೋದು ಈಗ 2 ವರ್ಷ ಆರ್ಎನ್ಆರ್ ಹಾಕ್ತಿವಿ. ಏನಾದ್ರ ವಿಶೇಷತೆ? ವಿಶೇಷತೆ ಏನಂದ್ರೆ ಊಟಕ್ಕೆ ಚೆನ್ನಾಗಿ ಉಂಟದು ನಮ್ಗೆ. ಊಟಕ್ಕಷ್ಟೇ ಮೊದಲೇ ಬೆಳ್ಕೊಂಡು ಬಂದಿರುವ ತಳಿ ಅದು ಆಮೇಲೆ ಫಸ್ಟ್ ಇಂದ ಬೆಳೀತಾ ಬಂದಿದ್ದು ರಾಜಕಮಲ. ಅದು 1001 ಈ ತರ ಅದಾವ್ದು. ಊಟಕ್ಕೆಲ್ಲ ರಾಜಕಮಲ ಅಡ್ಡಿಲಾಗಿತ್ತು. ಮತ್ತೆ ಬಹಳ ವರ್ಷ ಅದನ್ನೇ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ರಿ, ವರ್ಷ ಒಂದೊಂದು ನೋಡ್ಬೇಕಲ್ಲ. ಅದು ಉದ್ದೇಶಕ್ಕಾಗಿ ಈಗ 2 ವರ್ಷ ಆಯ್ತು ಆರ್ಎನ್ಆರ್ ನಮ್ ಕಡೆ ಎಲ್ಲ ಹೆಚ್ಚಾಗಿ ಹಾಕ್ತಾ ಇದ್ದಾರೆ. ಕೃಷಿ ಇಲಾಖೆ ಮೂಲಕ ಸಿಗುವಂತ? ಕೃಷಿ ಇಲಾಖೆಯಿಂದನೇ ಸಿಗುವಂತ, ನಮ್ಗೆ ರೆಕಾರ್ಡಿನ ಮೂಲಕ ಕೊಡ್ತಾರೆ ನಮ್ಗೆ. ಎಷ್ಟು ಪ್ರದೇಶದಲ್ಲಿ ನೀವು ಬೆಳೀತಾ ಇದ್ರಿ ಇದನ್ನ ಭತ್ತವನ್ನ? ಈಗ ನಮ್ಮದು ಸುತ್ತಮುತ್ತ ಹಳ್ಳಿಯಲ್ಲಿ ಸಾಮಾನ್ಯ ಎಲ್ಲರೂ ಆರ್ಎನ್ಆರ್ ಬೆಳೀತಾ ಇದ್ದಾರೆ. ಈಗ ನೀವು ಎಷ್ಟು ಪ್ರದೇಶದಲ್ಲಿ ಬೆಳಿತೀರಿ? ಅರ್ಧ ಎಕರೆ ಇದೆಯಾ, ಒಂದ್ ಎಕರೆ ಇದೆಯಾ? ನಮ್ದು 1 ಎಕರೆ ಇದೆ. 1 ಎಕರೆ ಭತ್ತ ಇದೆ. 1 ಎಕರೆ ಭತ್ತ. ಎಷ್ಟು ಕಿಲೋ ಬೇಕಾಗ್ತದೆ ಬಿತ್ತನೆಗೆ? ನಮಗೆ ಒಂದು 10-12 ಕೆಜಿ ಹಾಕ್ತೀವಿ. ಹಾ, ಹಾಕ್ತೀವಿ ನಾವು. 10 ರಿಂದ ಸಸಿ ಮಡಿ ಅಂತ ಮಾಡ್ಲಿಕ್ಕೆ ಉಂಟ ನರ್ಸರಿ ಅಂತ? ಸಸಿ ಮಡಿ ನಾವೇ ಮಾಡ್ಕೊಳ್ತೀವಿ, ನಾವೇ ಮಾಡ್ಕೊಳ್ತೀವಿ. ಸ್ವಲ್ಪ ಅದ್ರ ಬಗ್ಗೆ ಹೇಳಿ, ಯಾವ ರೀತಿ ಸಸಿ ಮಡಿ ಮಾಡ್ಕೊಳ್ತೀರಿ? ನಾವು ಮುಂಗಾರು ಮಳೆ ಸ್ಟಾರ್ಟ್ ಆದ ತಕ್ಷಣ ಅದನ್ನು ಹೂಡಿ ಇಟ್ಕೊಳ್ತೀವಿ. ಒಂದ್ 2 ದಿನ ಹೂಡಿ ಅದನ್ನ ಕೆಸರು ಕೊಳಿಸಿ ಆಮೇಲೆ ಅದು ಭತ್ತ ಹಾಕ್ಬೇಕು. ಸಸಿ ಭತ್ತವನ್ನು 2 ದಿವಸ ಮೊದ್ಲೇ ನೆನೆಸಿ ಮೊಳಕೆ ತರಿಸ್ಕೊಳ್ತೀವಿ ನಾವು. ಮೊಳಕೆ ತರಿಸ್ಕೊಂಡು 2 ದಿವಸ ಮೊದ್ಲೇ ಹೂಡಿ ಇಟ್ಕೊಂಡು ಅದ್ರ ಕೊಳಿಬೇಕು ಮರಲು. ಕೊಳತಾದ್ಮೇಲೆ ಮಡಿ ಮಾಡಿ ನಾವೇ ಕೈಯಲ್ಲೆಲ್ಲ ಸಾರಿಸ್ಕೊಂಡು ಅದನ್ನ ಬೀಜವನ್ನು ನಾವೇ ಕೈಯಲ್ಲಿ ಹಾಕ್ತೀವಿ, ಅದನ್ನು ನಾವೇ ಕೈಯಿಂದಾನೆ ಹಾಕುದು. ಈಗ ಬಿತ್ತನೆ ಮಾಡಿರೋದು ಎಲ್ಲವೂ ಕೂಡ ಮೊಳಕೆ ಬರ್ತದೋ ಅಥವಾ ಅದರಲ್ಲಿ ಏನಾದರೂ ನಷ್ಟ ಅಂತ ಆಗ್ತದೆ? ನೀರಲ್ಲಿ ನೆನೆಸಿ ಆದ್ಮೇಲೆ ಜೋಳ ತೆಗಿತೀವಿ. ಜೋಳ ತೆಗ್ರಷ್ಟು ಭತ್ತ ಎಲ್ಲ ಮೊಳಕೆ ಬರ್ತದೆ, ಅಂದ್ರೆ ವೇಸ್ಟ್ ಎಲ್ಲ ಹೋಗ್ತದೆ. ಆದ್ರೂ ನಾವು ಅಕ್ಕಿ ಕಾಯಿ ಕಳೆದ್ರಲ್ಲೇ ಇರ್ತದ, ಅದು ಮೊಳಕೆ ಬಂದ ಮೇಲೆ ಅಕ್ಕಿ ಸಿಕ್ಕಾಪಟ್ಟೆ ತಿಂತದೆ. ಅಕ್ಕಿ ನಾವು ಅದನ್ನ ಕಾದ್ಕೊಂಡ್ರೆ ಪೂರ್ತಿ ನಮ್ಗೆ ಏನಾದ್ರು ಬಲೆ ಹಾಕುವ ವ್ಯವಸ್ಥೆ ಹಾಕುದೇನಿಲ್ಲ. ನಾವು ಬೆಳಗ್ಗೆ ಸಾಯಂಕಾಲ ಹೋಗಿ ಕಾಯ್ತಾ ಇರ್ತೇವೆ. ಬರ್ಲಿಕ್ಕೆ ಎಷ್ಟು ದಿವಸ ಬೇಕು? ಮೊಳಕೆ ಬರ್ಲಿಕ್ಕೆ ಮೊಳಕೆ ಕಟ್ಟಿಸಿದ್ದೆ 3 ದಿನ ಇಟ್ಟಿರ್ತೇವೆ, ಆಮೇಲೆ ಅದು 2 ದಿನದೊಳಗೆ ಬರ್ತದ. ಮತ್ತೇನು ಹಕ್ಕಿಗಳು ತೊಂದರೆ ಮಾಡುದಿಲ್ಲ? ಅದೇ ಅದನ್ನ 1 ವಾರ 8 ದಿನ ಕಾಯ್ದುಕೊಳ್ಬೇಕು. 8 ದಿನ ತನಕ ಹಕ್ಕಿ ಪ್ರಾಬ್ಲಮ್ ಕೊಡ್ತದ ನಮಗೆ. ಒಂದು ಬಲೆನೋ ಅಥವಾ ಸೀರೆನೋ? ನಾವು ಮನೆ ಪಕ್ಕಕ್ಕೆ ಹೊಲ ಇರೋದಕ್ಕಾಗಿ ನಮಗೆ ನಾವು ಬಲೆ ಗಿಲೆ ವ್ಯವಸ್ಥೆ ಮಾಡ್ಲಿಲ್ಲ. ಚಿಕ್ಕ ಪ್ರದೇಶ ಇರ್ತದಲ್ಲ, ಒಂದು ಗುಂಟೆ ಅರ್ಧ ಗುಂಟೆ ಅವರು ಮಾಡ್ತಾರೆ. ಅಂದ್ರೆ ಮಾಡ್ತಾರೆ ಕೆಲವರು, ಈ ನಮ್ಮ ಹಳ್ಳಿಯಲ್ಲೆಲ್ಲ ಕಾಯ್ತಾರೆ, ಹೆಚ್ಚಾಗಿ ಬಲೆ ಕಟ್ಟು ಕಡಿಮೆ ಕಾಯ್ತಾರೆ. ಆಮೇಲೆ ಈಗ ಮುಖ್ಯ ಜಮೀನ ಸಿದ್ಧತೆ ಮಾಡುವಾಗ ಈ ಹಟ್ಟಿ ಗೊಬ್ಬರದ ಜೊತೆಗೆ ಸೊಪ್ಪು ಎಲ್ಲ ಹಾಕುದಿಲ್ವಾ? ಹಾಕ್ತೀವಿ. ಮಳೆಗಾಲದಾಗ ಸೊಪ್ಪು ತಂದು ಗೊಬ್ಬರಕ್ಕೆ, ಕೊಟ್ಟಿಗೆ ಗೊಬ್ಬರಕ್ಕೆ ಹಾಕ್ತಿವಿ ನಾವು ಮಳೆಗಾಲದಾಗೆ. ಮತ್ತೆ ಎಷ್ಟು ಗದ್ದಿಗೆಲ್ಲ ಹಾಕುದಿಲ್ಲ. ಆಮೇಲೆ ಈ ಸೆಣಬು ಅಂತದೇನಾದ್ರು ಬೆಳಿತೀರಾ? ಬೆಳಿತಾರೆ. ನಾವು ಬೆಳೆಯೋದಿಲ್ಲ, ನಾವು ಬೆಳಿತಾರೆ. ನಾವು ಬಾಕಿ ಇದು ಹುಲ್ಲು ಜೋಳ ಒಂದು ಮೇವಿನ ಜೋಳ ಅಂತದ್ದು ಹಾಕ್ತಿವಿ ನಾವು. ಅಲ್ಲ, ಇದಕ್ಕೆ ಗದ್ದೆಗೆ ಹಾಕ್ಲಿಕ್ಕೆ ಅಂತ ಹೇಳಿ ಅದು ಹಾಕುದಿಲ್ಲ. ಜೋಳ ಅಂತ ಕೊಡ್ತಾರಲ್ರಿ ದನದ ಜೋಳ, ಹಾ ಅದು ಹಾಕ್ತ. ಸೆಣಬು ಎಲ್ಲ ನಾವು ಇನ್ನೂ ಹಾಕ್ಲಿಲ್ಲ. ಹಂಗೆ ನಮ್ಮ ಸುತ್ತಮುತ್ತ ಇವರು ರೇವತಿ ಕಡೆ ಮನೆಯವರೆಲ್ಲ ಹಾಕ್ತಾರೆ, ಹಾಕಿದಾರೆ. ಅವರೆಲ್ಲ ಫುಲ್ಲು ಅವರು ದನ ಬಾಳ, ಅವರಿಗೆ ಸಿಕ್ಕಾಪಟ್ಟೆ ದನ ಉಂಟು, ಅವ್ರು ಬಾಳ ಹಾಕ್ತಾರೆ. ನೀವು 3 ದನ ಇಟ್ಕೊಂಡು ನೀವು ಕೃಷಿ ಮಾಡ್ತಾ ಇದ್ದೀವಿ ಸರ್. ಸರ್, ಈಗ ಸ್ವಲ್ಪ ಕಬ್ಬು ಕೃಷಿಯ ಬಗ್ಗೆ ಹೇಳಿ, ಏನು ಯಾವ ತಳಿ ಇದೆ, ಅದನ್ನು ನಾಟಿ ಮಾಡೋದೆಲ್ಲ ಹೇಗೆ, ಭೂಮಿಯ ಸಿದ್ಧತೆ ಮಾಡ್ಕೊಳ್ಳೋದೆಲ್ಲ ಹೇಗೆ, ಈ ಬಗ್ಗೆ ಹೇಳಿ. ಕಬ್ಬು ನಂಗೆ ತಳಿ ಬಗ್ಗೆ ಅಷ್ಟು ಗೊತ್ತಿಲ್ಲ, ಆದ್ರೆ ಕಬ್ಬು ಹಾಕ್ತಾರೆ, ಅದು ಕೋಣ ಕೋಣಕಟ್ಟೆ ಕಬ್ಬು ಅಂದ್ರೆ ಸಕ್ಕರೆ ಕಬ್ಬು ಅಂತ ಇಲ್ಲಿ, ಅದು ಬಿಳಿ ಕಬ್ಬು, ಸಕ್ಕರೆ ಕಬ್ಬು ಅಂದ್ರೆ ಬಿಳಿ ಕಬ್ಬು, ಇದು ಕೋಣಕಟ್ಟೆ ಕಬ್ಬು ಅಂದ್ರೆ ಕೆಂಪು ಕಬ್ಬು. ನಾವು ಇಲ್ಲಿ ಹಾಕೋದು, ನಮ್ ಕಡೆ ಎಲ್ಲ ಹಾಕೋದು ಹೆಚ್ಚಾಗಿ ಕೋಣಕಟ್ಟೆ ಕಬ್ಬೇ, ಅದೇ ಹೆಚ್ಚಾಗಿ ಹಾಕ್ತಾರೆ. ಬಿಳಿ ಕಬ್ಬು ಅವಾಗ ಮೊದ್ಲು ಹಾಕ್ತಾ ಇದ್ರು, ಈ ಕಡಿಮೆ ಮಾಡಿದ್ದಾರೆ. ಇಲ್ಲಿ ಹತ್ರ ಸಕ್ಕರೆ ಕಾರ್ಖಾನೆ ಉಂಟಾ? ಇಲ್ಲ ಇಲ್ಲ ಇಲ್ಲ. ಸಕ್ಕರೆ ಹೇಗೆ ಮಾರಾಟ ಮಾಡ್ತೀರಿ? ನಾವು ಬೆಲ್ಲ ಮಾಡ್ತೇವೆ, ಆಲೆಗಣೆ ಮಾಡ್ತೇವೆ ನಮ್ಮೂರಲ್ಲಿ. ಆಲೆಗಣೆ ಉಂಟು, ಆಲೆಗಣೆ ಮಾಡ್ತೇವೆ ನಾವು. ನಿಮ್ಮ ಮನೆಯಲ್ಲೇ ಇದೆಯಾ? ನಮ್ದೇ ರಿಲೇಶನ್ ಒಳಗೆ ಉಂಟು. ಎಷ್ಟು ಪ್ರದೇಶದಲ್ಲಿ ಬೆಳಿತೀರಿ ನೀವು ಇದನ್ನ ಕಬ್ಬನ್ನ? ನಾವು ಈಗ ಅಂದ್ರೆ ಒಂದು ಹಾಳಿ, ಅರ್ಧ ಎಕರೆ ಅಲ್ಲ, ಒಂದು ಹಾಳೆಯಲ್ಲಿ ಒಂದು 500 ಬೀಜ, 1,000 ಬೀಜ ಹಾಕ್ಬಹುದು ಒಂದು ಹಾಳೆಯಲ್ಲಿ. ಅದು ಇಳುವರಿ ಚಲೋ ತೆಗಿಬಹುದು, ತೆಗಿಬಹುದು. ರೇಟ್ ಬಂದ್ರೆ ಇಳುವರಿ ಚಲೋ. ಒಂದೂವರೆ ವರ್ಷ ಬೇಡ ಅದಕ್ಕೆ ಕೊಯ್ಲಿಕ್ಕೆ, ನಾಟಿ ಮಾಡಿದ್ರೆ ಒಂದೂವರೆ ವರ್ಷ ಬೇಡ, ಒಂದು ವರ್ಷದೊಳಗೆ ತೆಗಿಬಹುದು. ಒಂದೂವರೆ ವರ್ಷ ಎಲ್ಲ ಮಾಡುದಿಲ್ಲ, ಒಂದು ವರ್ಷದಲ್ಲಿ. ಈಗ ಜನವರಿ ಫೆಬ್ರವರಿ ಹಾಕ್ತಾರೆ, ಇದೇ ಟೈಮ್ಗೆ ಕಟ್ ಮಾಡ್ತಾರೆ. ಒಂದೇ ವರ್ಷದಲ್ಲಿ ಹೂ ಬರೋದಕ್ಕಿಂತ ಮೊದಲೇ ಕಟ್ ಮಾಡ್ತೀರಿ? ಇಲ್ಲ, ಹೂ ಬರ್ತದೆ ವರ್ಷದೊಳಗೆ. ಹೂ ಬರಂತ ಕಬ್ಬು ಉಂಟು, ಹೂ ಬರ್ಲಿಲ್ಲದ ಕಬ್ಬು ಉಂಟು. ಏನ್ ವ್ಯತ್ಯಾಸ ಇದರಲ್ಲಿ? ಹೂ ಬರುವಂತದ್ದು ಬರದಿರ, ಹೂ ಬರುವಂತದ್ದು ಸಕ್ಕರೆ ಕಬ್ಬಿಗೆ ಹೂ ಬರುತ್ತದೆ, ಕೊಣೆಕಟ್ಟು ಕಬ್ಬಿಗೆ ಹೂ ಬರುದಿಲ್ಲ, ಬರೋದಿಲ್ಲ. ಇದಕ್ಕೆ ಗೊಬ್ಬರ ಕೊಡುದಲ್ಲ ಹೇಗೆ? ಕಬ್ಬಿಗೆ ನೀರಿನ ವ್ಯವಸ್ಥೆ ಫಸ್ಟ್ ಗೆ ಬೀಜ ಎಲ್ಲ ಕರೆಕ್ಟ್ ಆಗಿ ನಾವು ಕಟ್ ಮಾಡ್ಕೊಂಡು ಗದ್ದೆಗೆ ಓಳಿ ಮಾಡಿ, ಓಳಿ ಒಳಗೆ ಕಬ್ಬು ನೆಟ್ಟಿ, ಕಬ್ಬಿನ ಮೇಲೆ ನಮ್ದು ಹಟ್ಟಿ ಗೊಬ್ಬರ ಹಾಕ್ತಿವಿ. ಅಷ್ಟ್ರ ಮೇಲೆ ಅದು ಹಟ್ಟಿ ಗೊಬ್ಬರ ಕೈಯಲ್ಲಿ ಮಣ್ಣು ಮುಚ್ಚುದು, ಕೈಯಲ್ಲಿ ಮುಚ್ಚಿ ಒಂದು 15 ದಿವಸ 20 ದಿವಸ ಹೋದ್ಮೇಲೆ ಅದು ಚಿಗುರು ಬರ್ತದೆ. ಚಿಗುರು ಬಂದ್ಮೇಲೆ ಮಣ್ಣು ಕೊಚ್ಚಿ ಕೊಡ್ಬೇಕು ನಾವು. ಕೊಚ್ಚಿ ಕೊಟ್ಟಾದ್ಮೇಲೆ ಮತ್ತೆ ನಾವು ಅದು ಸರ್ಕಾರಿ ಗೊಬ್ಬರ ಹಾಕ್ಬಹುದು, ಅದ್ರ ಮೇಲೆ ಮತ್ತೆ ಬೇಕಾದ ದಡ್ಡಿ ಗೊಬ್ಬರ ಹಾಕಿ ಇದು ಮಾಡಿ ಕೊಡ್ಬೋದು. ಅದ್ ಮಾಡಿ ನೀರ್ ಬಿಡ್ಬೇಕು, ಓಳಿ ಓಳಿಗೆ ನೀರ್ ಬಿಡ್ಬೇಕು. ನೀರ್ ಬಿಟ್ಟ ಮೇಲೆ ಅದು ಕಳೆ ಎಲ್ಲ ಬಂದ್ರೆ ಏನ್ ಮಾಡಿದ್ರಿ? ಕೈನ ತೆಗಿಬೇಕು. ಕಳೆ ಎಲ್ಲ ಬಂದ್ರೆ ಕೆಲವೊಬ್ರು ಕಳೆನಾಶಕ ಹೊಡೆಯರು ಇದ್ದಾರೆ, ನಾವು ಹೆಚ್ಚಾಗಿ ಕಳೆನಾಶಕ ಹೊಡೆಯೋದು ಕಡಿಮೆ, ನಾವು ಕೈಯಲ್ಲಿ ಮಾಡ್ಕೊಳ್ಳೋದು ಜಾಸ್ತಿ. ನಾನು ಒಂದ್ಸರಿ ಕಳೆ ತೆಗೆದ್ರೆ ಸಾಕಾಗ್ತದೆ ಅಥವಾ ಎರಡ್ ಮೂರ್ಸರಿ ತೆಗಿಬೇಕು? ಎರಡ್ ಟೈಮ್ ಕಬ್ಬಿಗೆ ಒಂದ್ ಎರಡ್ ಟೈಮ್ ತೆಗಿಲೇಬೇಕು. ಎರಡ್ ಟೈಮ್ ತೆಗಿಬೇಕು. ಒಂದು ಬುಡದಲ್ಲಿ ಎಷ್ಟು ಪಿಳ್ಳೆಗಳು ಬರ್ತವೆ? ಒಂದು ಕಬ್ಬಿನ ಬೀಜದಲ್ಲಿ 4-5 ಅಂದ್ರೆ ಕಬ್ಬು ನಾವು ಕಡ್ಕೊಂಡಂಗೆ ಇರ್ತದ, ಎಷ್ಟು ಉದ್ದ ನಾವು ಕಡಿತವ, ಎಷ್ಟು ಬೀಜ ಇಟ್ಟು ನಾವು ಕಡಿತಾ, ಅಷ್ಟು ಬೀಜದ ಮೊಳಕೆ ಬಂದೇ ಬರ್ತದ. ಬುಡದಿಂದ ಕವಲ್ಗಳು ಬರ್ತವಲ್ಲ, ಅದೇ ಸೈಡ್ ಬೀಜ ಎಷ್ಟಿದೆ ಅಲ್ರಿ, ಕಬ್ಬಿಗೆ ಬೀಜ ಎಷ್ಟಿರ್ತದೆ ಅಷ್ಟು ಬೀಜ ಮೊಳಕೆ ಬರ್ತದ. ಬೀಜ ಇದ್ದಷ್ಟು ಒಂದೇ ಬೆಳೆ ಸಿಗೋದು ನಿಮ್ಗೆ? ವರ್ಷಕ್ಕೆ ಒಂದೇ ಬೆಳೆ. ಒಂದ್ಸರಿ ತೆಗೆದ್ರೆ ಪೂರ್ತಿ ತೆಗೆದ್ಬಿಟ್ಟು ಮತ್ತೆ ಭತ್ತ ಮಾಡ್ತೀವಿ. ಭತ್ತ ಮಾಡೋರು ಮಾಡ್ಬೋದು, ಅದಕ್ಕೆ ಮತ್ತೆ ಕಬ್ಬು ಬೀಜ ಹಾಕ್ಬೋದು, ಅದಕ್ಕೇನು ಸಮಸ್ಯೆ ಇಲ್ಲ. ಕಬ್ಬಿನ ಬೀಜ ಅದೇ ಬುಡವನ್ನ ಮುಂದಿನ ವರ್ಷ ಇಟ್ಕೊಳ್ಳೋದು, ಅದ್ರದ್ದೇ ಬೀಜನೇ ನಾವು ಮುಂದಿನ ವರ್ಷದಲ್ಲಿ ಇಟ್ಕೊಳ್ತೀವಿ. ಅದೇ ಬೀಜ ಕಬ್ಬಿನ ಬೀಜನೇ ಅದೇ ಬೀಜನೇ ಮುಂದಿನ ವರ್ಷಕ್ಕೆ ಇಟ್ಕೊಳ್ತೀವಿ. ಆಮೇಲೆ ಈಗ ಕಬ್ಬಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ? ಈಗ ಕೀಟ ರೋಗಗಳಾಗ್ಬೋದು ಅಥವಾ ಏನಾದ್ರು ಸಮಸ್ಯೆ ಒಣಗುವಂತದ್ದು? ಕಬ್ಬಿಗೆಲ್ಲ ಹೆಚ್ಚಾಗಿ ರೋಗಗಳು ಇಲ್ಲ, ಹೆಚ್ಚಾಗಿ ನಾವೇನು ಔಷಧಿ ಏನೇನು ಸಿಂಪರಣೆ ಮಾಡ್ಲಿಲ್ಲ. ಇಲ್ಲ, ನೀರು ಎಷ್ಟು ಕೊಡ್ಬೇಕು ನಾವು? ಅದು ಕಬ್ಬು ಸುತ್ತುವುದು ಟೈಮ್ ತನಕ ಬರ್ತದೆ, ಒಂದು 3 ತಿಂಗಳ ಅಂತೂ ಕೊಡ್ಲೇಬೇಕು. 3-4 ತಿಂಗಳಂತೂ ನೀರು ಕೊಡ್ಲೇಬೇಕು. ಮಾರ್ಚ್ ಏಪ್ರಿಲ್ ಮೇ ಅಲ್ಲ, ಈಗ ನಾವು ಹಾಕುದೇ ಫೆಬ್ರವರಿ ಹಿಂಗ್ ಹಾಕ್ತಿವಿ. ಅದು ಈಗ ಫೆಬ್ರವರಿ ಹಾಕಿದ್ರೆ ಒಂದ್ 2 ತಿಂಗಳು 3 ತಿಂಗಳು ಕೊಡ್ಲೇಬೇಕು. ಆಮೇಲೆ ಜೂನ್ ಮಳೆ ಬರ್ತದಲ್ರಿ, ಆಮೇಲೆ ನೀರಿನ ಅವಶ್ಯಕತೆ ಇರೋದಿಲ್ಲ. ಬೇಡ ಕಟಾವ್ ಆಗೋ ತನಕ ಬೇಡ. ಆಮೇಲೆ ನಮ್ಗೆ ಮಣ್ಣು ಗಟ್ಟಿ ಆದ್ರೆ ನಾವು ಒಂದು ನೀರ್ ಅಂದ್ರೆ ಕಬ್ಬು ಕಡಿಯೋ ಟೈಮ್ಗೆ ಮಣ್ಣು ಗಟ್ಟಿ ಆಗ್ತದೆ, ಒಂದ್ ಟೈಮ್ ಕೊಟ್ಕೋಬಹುದು ಅಷ್ಟೇ. ಕಬ್ಬಿನ ಕೊಯ್ಲು ಅಂದ್ರೆ ಹೇಗೆ? ಕಟಾವ್ ಮಾಡುವುದಂದ್ರೆ ಗಂಡಾಳು ಕರ್ಕೊಳ್ತೀವಿ, ಹೆಣ್ಣಾಳಿಂದ ಆಗುದಿಲ್ಲ ಕೆಲಸ, ಅದು ಗ್ವಾರೆ ತಗೊಂಡು ಕಡಿಯುವುದು ಹೆಣ್ಣಾಳು. ಒಂದು ಬುಡದಲ್ಲಿ ಎಲ್ಲವನ್ನು ಕಟ್ ಮಾಡಬಹುದು ಅಥವಾ ಕೆಲವೊಂದು ಇಟ್ಕೋಬೇಕು? ಅದು ಬುಡ ಅಂದ್ರೆ ಒಂದೊಂದು ಬುಡ ನಾವು ಸುತ್ತೀವಿ, ಅದು 4-5 ಕಬ್ಬು ಮಾಡಿ ಸುತ್ತೀವಿ, ಅದನ್ನ ಒಂದೊಂದೇ ಹಿಂಗ್ ಬುಡ 4-5 ಬುಡ ಹಿಡಿದು ಕಡಿತಾರೆ. ಆಮೇಲೆ ಇದರ ಸಿಪ್ಪೆ ಆಗ್ಬಹುದು ಅಥವಾ ಈ ಒಣಗಿದ ಎಲೆ ಆಗ್ಬಹುದು, ಕಟ್ ಮಾಡಿ ಅದನ್ನ ಬುಡಕ್ಕೆ ಹಾಕುವಂತದ್ದು ಅಥವಾ ಅದನ್ನ ತೆಗಿತಾರೆ ಹೊರಗಡೆ? ಅದು ಕಬ್ಬಿನ ರೌದಿ ಹಂಗೆ ಅಲ್ಲೇ ಬಿಡುದು, ನಮ್ ಅಲ್ಲೇ ಬಿಡುದು. ಇಲ್ಲ, ಅದು ತೋಟಕ್ ಹಾಕೋರು ಹಾಕ್ತಾರೆ, ಬೇಡ ಅಂದ್ರೆ ಬೆಂಕಿ ಹಾಕ್ತಾರೆ. ತೋಟಕ್ಕೆ ಹೆಚ್ಚಾಗಿ ತೋಟಕ್ಕೆ ಹಾಕ್ತಾರೆ. ಈಗೇನ ಅದೇನೋ ಒರ್ಲೆ ತೋಟಕ್ಕೆ ಹಾಕಿದ್ರೆ ಒರ್ಲೆ ಬರ್ತದೆ ಅನ್ನೋ ಒಂದು ಉದ್ದೇಶಕ್ಕೆ ಕೆಲವೊಬ್ರು ಹಾಕುದಿಲ್ಲ, ಕೆಲವೊಬ್ರು ಏನಾಗುದಿಲ್ಲ ಅಂತ ಹಾಕುವ್ರು ಇದ್ದಾರೆ. ಕಬ್ಬಿನ ಸಿಪ್ಪೆ ಅಂತೂ ಒಲೆಗೆ ಉಪಯೋಗಿಸ್ತಾರೆ, ಕೆಲವೊಂದು ಕರಿಗಿರಿ ಮನೆಗೆ ಅಂತ ಕರಬೇಕಾದ್ರೆ ಕರಿಗಿರಿಗೂ ಉಪಯೋಗಿಸ್ಕೊಳ್ತಾರೆ, ಅದರಿಂದ ಉತ್ಪಾದನೆ ಉಂಟು. ಆಮೇಲೆ ಈಗ ಈ ಆಲೆ ಮನೆಯ ಬಗ್ಗೆ ಹೇಳಿ, ಇದನ್ನ ಹೇಗೆ ಮಾಡೋದು? ಈಗ ಕಬ್ಬನ್ನ ತಗೊಂಡು ಹೋದ್ಮೇಲೆ ಏನೇನು ಮಾಡ್ತಾರೆ? ಅಲೆ ಮನೆ ಮಿಷನ್ ಇಂದು ಮಾಡ್ತಾರೆ, ಕ್ವಾಣದ್ದು ಮಾಡ್ತಾರೆ. ಮಿಷನ್ ಗೆ ಎಲ್ಲ ಮಿಷನ್ ಎಲ್ಲ ಫಿಕ್ಸ್ ಮಾಡಿ ಇಡ್ತಾರಲ್ರಿ, ಅಲೆ ಅವ್ರು ಕಬ್ಬು ಕೊಟ್ಟು ಹಾಲು ಅಲ್ಲಿ ಹಾಲು ತೆಗೆದು ಕೊಪ್ಪರಿಗೆ ಇರ್ತದೆ, ಅಲ್ಲಿ ಕೊಪ್ಪರಿಗೆ ಹಾಕಿ ಅಲ್ಲಿ ಬೆಲ್ಲ ಮಾಡಿ ಅವರು ಬೆಂಕಿ ಮಾಡೋರು ಒಂದು 5-6 ಜನ ಅಂತೂ ಲೇಬರ್ ಬೇಕು ಅದಕ್ಕೆ. ಅಲ್ಲ ಅವರೇ ಮಾಡಿ ಡಬ್ಬಿ ತುಂಬಿ ರೆಡಿ ಮಾಡಿ ಕೊಡ್ತಾರೆ ನಮ್ಗೆ. ನಾವು ಅದು ಎಷ್ಟು ಅಮೌಂಟ್ ಅಂತ ಅವ್ರಿಗೆ ಕೊಟ್ಟು ನಾವು ಡಬ್ಬಿ ತಗೊಂಡ್ ಬಂದ್ರೆ ಬೆಲ್ಲ ಡಬ್ಬಿ ಅವ್ರೇನು. ಈಗ ನೀವು ಬೆಳೆದಿರುವಂತಹ 1 ವರ್ಷದ ಒಂದು ಕಬ್ಬನ್ನ ಆಲೆ ಮನೆಯಲ್ಲಿ ಕೊಟ್ಟು ನೀವು ಬೆಲ್ಲ ಮಾಡೋದಿದ್ರೆ ಎಷ್ಟು ಉತ್ಪಾದನೆ ಆಗ್ತದೆ, ಎಷ್ಟು ಬೆಲ್ಲ ಸಿಗ್ತದೆ ನಮಗೆ? ನಮಗೆ ಈಗ 500 ಕಬ್ಬಿನ ಬೀಜವನ್ನ ಒಂದು 5-6 ಡಬ್ಬಿ ಹಿಡಿಲಿಕ್ಕೆ. ಒಂದು ಡಬ್ಬಿ ಅಂದ್ರೆ ಎಷ್ಟು ಕಿಲೋ ಅದು? 25 ಕೆಜಿ. ಮಾರಾಟ ಮಾಡ್ತೀರಾ ಅಥವಾ ಮನೆ ಖರ್ಚಿಗೆ ಬೇಕು? ಒಂದು ಡಬ್ಬಿ ಇಟ್ಕೊಂಡು ಬಾಕಿದೆಲ್ಲ ಹೊರಗಡೆ ಕೊಡ್ತೀವಿ ನಾವು. ಈಗ ನೀವು ಬೆಳೆದಿರುವಂತಹ ಕಬ್ಬಿನ ಒಂದು ಬೆಲ್ಲ ಬಹಳ ರುಚಿಯಾಗಿ ಇದೆಯೋ, ಹೇಗೆ ಇದು ನಿಮ್ಗೆ ಹೇಗೆ ಅನಿಸ್ತದೆ? ಒಳ್ಳೆ ಹಳ್ಳಿಯಿಂದ ಮಾಡಿದ್ದು ಬೆಲ್ಲ ಬಾರಿ ಟೇಸ್ಟ್ ಇರ್ತದೆ. ಈ ಊರಲ್ಲೆಲ್ಲ ಆಲೆಮನೆ ಹಬ್ಬ ಅಂತೆಲ್ಲ ಮಾಡ್ತಾರಲ್ಲ, ಅಲ್ಲಿಗೆಲ್ಲ ಹೋಗ್ತೀರಾ ನೀವು? ಕಡಿಮೆ ಗಂಡಸರು ಹೋಗ್ತಾರೆ, ನಾವು ಹೆಣ್ಮಕ್ಳು ಹೋಗೋದು ಕಡಿಮೆ. ಆಮೇಲೆ ಜಯ ವಾಸುದೇವ್ ಅವರು ಈಗ ತರಕಾರಿ ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದೀರಿ ಅಂತ ಹೇಳಿದ್ರಿ, ಈ ಬಗ್ಗೆ ಹೇಳಿ. ಟೊಮೆಟೊ ಹಣ್ಣು ಸಸಿ ಎಲ್ಲ ನಾವು ತರಕಾರಿ ತಗೊಂಡು ಬರ್ತೀವಲ್ಲ, ಅದ್ರದ್ದೆಲ್ಲ ಬೀಜ ತೆಗೆದಿಟ್ಟು ಮನೆಯಲ್ಲೇ ನಮ್ಮದು ನಮ್ಮ ಇದಕ್ಕಾಗಿ ಅಷ್ಟೇ, ಮತ್ತೆ ಹೊರಗಡೆ ಎಲ್ಲ ಕೊಡ್ಲಿಕ್ಕಲ್ಲ. ಒಂದು 5-6 ಗಿಡ ಹಿಂಗೆ ಮಾಡಿಕೊಂಡು ನಮ್ಮ ಮನೆ ಪ್ರಯೋಜನಕ್ಕಾಗಿ ನಾವು ಮಾಡ್ಕೊಳ್ತೀವಿ. ಅದ್ರ ಬೀಜ ಸಸಿ ಮಾಡಿ ನೀರಲ್ಲಿ ಭಾಳ ನಮ್ಮ ಅಡಿಕೆ ಗಿಡಕ್ಕೆಲ್ಲ ನೀರು ಬಿಡ್ತೇವಲ್ಲ, ಅಲ್ಲೊಂದೊಂದು ಗಿಡ ನೆಟ್ಟು ಟೊಮೆಟೊ ಹಣ್ಣೆಲ್ಲ ಬೆಳ್ಕೊಳ್ತೀವಿ. ಬದನೆ ಗಿಡ ಈಗ ಒಂದು 2 ಬದನೆ ಗಿಡ ನೆಟ್ಕೊಂಡಿವಿ ಅಂದ್ರೆ ನಮ್ಗೆ ತಿನ್ನಷ್ಟು ಕಾಯಿ ಸಿಗ್ತದೆ. ಈ ನೀರು ಬಿದ್ದಲ್ಲಿ ನಾವೇನ್ ಅದಕ್ಕೆ ಬದನೆ ಗಿಡಕ್ಕೆಲ್ಲ ನಾವೇನು ಹೆಚ್ಚು ಒಗತಿ ಮಾಡ್ಬೇಕು ಅನ್ನೋದು ಏನಿಲ್ಲ, ನೀರು ಬೀಳಲ್ಲಿ ನಾವು ಗಿಡ ನೆಟ್ಟರೆ ಅದರದ್ದೇ ಕಾಯಿ ಬಿಟ್ಟಕಂತ ಇರ್ತದೆ. ಈಗ ಸಂತೆಯಲ್ಲಿ ಸಿಗುವಂತಹ ಅಥವಾ ಅಂಗಡಿಯಲ್ಲಿ ಸಿಗುವಂತಹ ಈ ಟೊಮೆಟೋನೋ ಅಥವಾ ಬೇರೆ ತರಕಾರಿ ತಕೊಂಡ್ಬಂದು ಬೀಜ ಮಾಡಿ ಹಾಕಿದ್ರೆ ಹುಟ್ಟುತ್ತದೆ? ಹಾ, ಚಲೋ ಆಗ್ತದೆ. ಸಂತೆಯಲ್ಲಿ ನಾವು ತರುವುದೇ ಹೆಚ್ಚಾಗಿ ಸಂತೆಯಲ್ಲಿ ತಂದಿದ ಬೀಜದಿಂದ. ಒಂದು ಉರುಟಿಂದು ಅಂತ ಇರ್ತದೆ, ಉದ್ದದ್ದು ಅಂತ ಇರ್ತದೆ. ಅದು ಅದರಲ್ಲಿ ಉರುಟದೇನಿಟ್ಟು ಜೀವಕ್ಕೆ ಒಳ್ಳೇದು ಅಂದ್ರೆ ಸ್ವಲ್ಪ ಹುಳಿ ಜಾಸ್ತಿ ಇರ್ತದೆ. ಆ ಉದ್ದನ್ ಟೊಮೆಟೊ ಸ್ವಲ್ಪ ಚಪ್ಪೆ, ಹೆಚ್ಚಾಗಿ ನಾವು ಹಳ್ಳಿ ಕಡೆ ಉಪಯೋಗಿಸದೆ ಉರುಟನ್ ಟೊಮೆಟೊ ಉಪಯೋಗಿಸ್ತಾರೆ. ಅದು ಹುಳಿ ಜಾಸ್ತಿ ಇರ್ತದೆ ನಮ್ಗೆ, ನಾವು ನಾನ್ ವೆಜ್ ಇದ್ ಮಾಡುವುದಕ್ಕಾಗಿ ನಮ್ಗೆ ಅದು ಬೇಕಾಗುತ್ತೆ, ಹುಳಿ ಜಾಸ್ತಿ ಬೇಕದು. ಇದರಲ್ಲಿ ಏನು ಸಮಸ್ಯೆ ಬರುದಿಲ್ವಾ ಈ ಟೊಮೆಟೊ ಇದರಲ್ಲಿ? ಸಮಸ್ಯೆ ಬರ್ತದೆ, ಅದು ಹುಳ ಹಸಿರುಳ ಸೈನಿಕ ಹುಳ ಎಲ್ಲ ಇರ್ತದೆ, ಅದಕ್ಕೆ ಕೆಲವೊಂದ್ಸರಿ ಬೂದಿ ಹಾಕ್ತಿವಿ ಹೋಗ್ಬಿಡ್ತದೆ. ಬಾಕಿ ಬೆಳೆಗೆಲ್ಲ ಔಷಧಿ ಸಿಂಪಡಿಸಿ ಮಾಡದಿರ್ತೇವಲ್ಲ ಅದು ಕೊಡಿತೀನಿ. ಈಗ ಟೊಮೆಟೊ ಗಿಡ ಅಲ್ಲದೆ ಬೇರೆ ಏನು ತರಕಾರಿ ಕೃಷಿ ಮಾಡ್ತೀರಿ? ಬೇರೆ ಏನಿಲ್ಲ, ನಾವು ಶುಂಠಿ ಕಡಿಮೆ, ಅದು ಮಳೆಗಾಲ ಟೈಮಿಗೆ ಶುಂಠಿ ಹಾಕಿದ ತಕ್ಷಣ ಅದ್ರೊಳಗೆ ನೆಡ್ತೀವಿ ನಾವು. ಅಲ್ಸಂದಿ ಬೀನ್ಸ್ ಎಲ್ಲ ಮೆಣಸು ಅದ್ರೊಳಗೆ ನೆಡ್ತೀವಿ, ಬ್ಯಾಸಿಗೆಲ್ಲ ಕಡಿಮೆ ನಾವು ಮಾಡೋದು. ಈಗ ತರಕಾರಿ ಕೃಷಿ ಅನ್ನೋದು ಮನೆಯ ಖರ್ಚಿಗೆ ಸೀಮಿತ ಅಥವಾ ಮಾರಾಟ ಮಾಡ್ಲಿಕ್ಕೆ ಸಿಗ್ತದೆ? ಮಾರಾಟ ಮಾಡ್ಲಿಕ್ಕೆ ನಾವು ಅದನ್ನೇ ಮಾಡ್ತೇ ಉಳಿಯೋದಿಲ್ರಿ, ಹೊರಗಡೆ ಕೆಲ್ಸಕ್ಕೆ ಹೋಗ್ತೀವಲ್ಲ ನಾವು, ಹೊರಗಡೆ ಕೆಲ್ಸಕ್ಕೆ ಹೋಗೋದಕ್ಕಾಗಿ ನಮ್ಗೆ ಅದ್ರ ಮಾಡ್ಲಿಕ್ಕೆ ಆಗೋದಿಲ್ಲ. ಮಹಿಳಾ ಸಂಘಟನೆಯಲ್ಲಿ ಕೂಡ ನೀವು ಇದ್ದೀರಾ? ಸ್ವಸಂಘದಲ್ಲೆಲ್ಲ ಇದ್ದೀವಿ ನಾವು, ಸ್ವಸಂಘದಲ್ಲಿ ಇದೆ, ಧರ್ಮಸ್ಥ ಸಂಘದಲ್ಲಿ ಇದೀವಿ. ಸಂಘದಿಂದ ಏನು ಉಪಯೋಗ ಆಗಿದೆ ನಿಮ್ಗೆ, ಯಾವ ರೀತಿ ಪ್ರಯೋಜನ ಆಗಿದೆ? ಉಪಯೋಗ ಅಂದ್ರೆ ಟೈಮಿಂಗ್ ನಮ್ಗೆ ಎಲ್ಲಿ ಸಾಲ ಎಲ್ಲ ಸಿಗುದಿಲ್ಲಲ್ರಿ, ನಮ್ಗೆ ಅದರಲ್ಲಿ ತಗೊಂಡು ಬೆಳಿಗ್ಗೆ ಹಾಕ್ತಿವಿ, ಬೆಳೆ ಬಂದ ಖರ್ಚನ್ನು ಸ್ವಲ್ಪ ನಾವು ನಮ್ಮ ಮನೆಯೊಳಗೆ ಇಟ್ಕೊಂಡು ಬಾಕಿ ಮತ್ ವಾಪಸ್ ಸಂಘಕ್ಕೆ ತುಂಬ್ತೀವಿ. ಈಗ ಸಂಘದ ಮೀಟಿಂಗ್ ಹೋಗುವಂತಹದ್ದು, ಅಲ್ಲಿ ಭಾಷಣ ಮಾಡುವುದಾಗ್ಬಹುದು ಅಥವಾ ಕೇಳುವುದಾಗ್ಬಹುದು, ಇಂಥದ್ರಲ್ಲೆಲ್ಲ ಭಾಗವಹಿಸಿದಾಗ ನಿಮ್ಗೆ ಏನಿಸ್ತದೆ? ಚರ್ಚೆ ಇದ್ದೇ ಇರ್ತದೆ ನಮ್ಮ ಸಂಘದಲ್ಲೆಲ್ಲ, ಚರ್ಚೆ ಇಲ್ದೇನೆ ಸಂಘ ಆಗುದಿಲ್ಲ, ಚರ್ಚೆ ಮಾಡ್ಲೇಬೇಕಾಗ್ತದೆ. ಚರ್ಚೆ ಮಾಡ್ತೀರಿ? ಇದೇ ಏನಾದ್ರು ಒಂದು ದುಡ್ಡು ಕಟ್ಟುವುದಾಗಲಿ, ಯಾರು ಕಟ್ಟಲಿಲ್ಲದಾಗ್ಲಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀನಿ. ಪ್ರತಿನಿಧಿ 1, ಪ್ರತಿನಿಧಿ 2 ಅಂತ ಇದೆಯಲ್ಲ, ಕಾರ್ಯದರ್ಶಿ. ನಿಮ್ಮ ಸಂಘದ ಬೇರೆ ಸದಸ್ಯರೆಲ್ಲ ಏನೇನ್ ಮಾಡ್ತಾರೆ? ನಮ್ಮ ಸಂಘದ ಸದಸ್ಯರು ಇದೆ, ಸಾಲ ತಗೊಳ್ತಾರೆ, ಒಳ್ಳೆ ಎಲ್ಲ ಕೃಷಿ ಮಾಡುವವರು ಕೆಲವೊಬ್ರು ಇದ್ದಾರೆ, ಕೆಲವೊಬ್ರು ಕೂಲಿ ಮಾಡ್ತಾರೆ. ಟೈಲರಿಂಗ್ ಮಾಡುವವರು ಅಂತವರಲ್ಲಿ ಟೈಲರಿಂಗ್ ಮಾಡೋರು ಇದ್ದಾರೆ, ಹೆಚ್ಚ ಕೂಲಿ ಮಾಡೋರೇ ಬಾಳ ಇದಾರೆ ನಮ್ಮಲ್ಲಿ, ನಮ್ಮ ಹಳೆ ಉಂಚಳಲ್ಲಿ ಹೆಚ್ಚ ಕೂಲಿನೇ ಬಾಳ. ಒಳ್ಳೇದು. ಜಯ ವಾಸುದೇವ್ ಮಡಿವಾಳವರೇ, ಬೇರೆ ಬೇರೆ ಕೃಷಿಯನ್ನ ಮಾಡ್ತಾ ಇದ್ರಿ, ಭತ್ತದ ಕೃಷಿ ಆಗ್ಬೋದು, ಕಬ್ಬಿನ ಕೃಷಿ ಆಗ್ಬೋದು, ಶುಂಠಿ ಕೃಷಿ ಆಗ್ಬೋದು, ಜೊತೆಗೆ ತರಕಾರಿ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೆ, ಇದುವರೆಗೂ ಶಿರಸಿ ತಾಲೂಕಿನ ಉಂಚಳ್ಳಿಯ ಜಯ ವಾಸುದೇವ್ ಮಡಿವಾಳ್ ಇವರ ಮಿಶ್ರ ಕೃಷಿ ಅನುಭವವನ್ನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा,

ನಿರಸಂದ ಮಾಡಂತೆ ನೀಲಾದ ನರೇ ಬಾಳಂತಿ ಸೊಂಟ ಕೈಲೇಳೋರ ನೊರಗೆ ಜೇರಣಕ್ಕೆ ದರಗೊಮ್ಮೋಗಲಿ ಹೊಣಕ್ಕೆ ದರಗೊಮ್ಮೋಗಲಂಗೈ ಬಾಳಂತಿ ಚಲಕೈಗೈ ನಾಗೈ ಗೈಸನೆ ಬಾಳಂತಿ ಪ್ರೀತ್ಯಾಗೆ ಮೋಡಣ ದೀರಿಡ ಬಾಳಂತಿ ಸೊಂಟ ಕೈಲು ತೋರ್ವಾರ ನಗೆ ಜೇಣಕ್ಕೆ ಜರಗೊಮ್ಮೋಗಣಿ ಹೊಣಗೆ ಜರಗೊಮ್ಮೋಗನಗೆ ಬಾಳಂತಿ ಜನಕ್ಕೆ ನಿನ್ನಪ್ಪಗೈ ಕೆಲಕ್ಕೆ ನಿನ್ನಪ್ಪ ಗೈಸನೆ ಬಾಳಂತಿ ಪ್ರೀತ್ಯಾಕೆ ಮೋಡಗಳು ಬಾಳಂತಿ ಬಂದೆ ಬಾಗಲಿ ನಿಲ್ಲುವದೆ ಬ್ಯಾಗ ತಂದೋಳಿಯೇ ತಲೆ ಬ್ಯಾಗೆ ಬಂದಯ್ಯೇ ತಲೆಗೆಣ್ಣೆ ಬಾಳಂತಿ ತಪ್ಪ ತಂದೋಯ್ಯೇ ಮೋಡೋ ಬಾಳಂತಿ ಬಂದೆ ಬಾಗಲಿ ನಿಲ್ಲುವದೆ ಬ್ಯಾಗ ತಂದೋಳಿಯೇ ತಲೆ ಬ್ಯಾಗೆ ತಂದೆಳಿಯೋ ತಲೆಗೆಣ್ಣೆ ತಾಯವ ಮುತ್ತ ತಂದೋಳಿಯೇ ಮಾಡೋ ವಚನ ಬಾಳಂತಿ ಲಂಗಡ ಕಟ್ಟಿಡುವ ತುಂಬೆ ಬರಂತುವಾದ ತುಂಬೆ ಬಂತು ಬಾಲೇನಂದಿ ತನದಾದೆ ವಚನ ಬಾಳಂತಿ ಒಳ ವರ್ಷನ ಬಾಳಂತಿ ಒಳಗೇರಿ ನಿನ್ನಲ್ಲ ಸೀನ ಹೇರ ತೋರಳು ತಿಂಗಳ ಬಾಳಂತಿ ಲಂಗಳ ಮೆಟ್ಟೆಳುವ ತುಂಬಿ ಬಂದು ಬಾತ್ವನಾದಂತಿ ಒಳಗೇರಿ ನಿನ್ನಲ್ಲ ಸೀನ ಹೇರ ತೋರಳು ಸುದ್ದಿ ಲಡ್ದ ನೆಲ ಕೇಳನೆ ಬಾಬೂರಿ ನಿನ್ನೇ ಬರೋವನೆ ಬಾಬೂರಿ ನಿನ್ನೇ ಬರುವನೆ ತಮ್ಮಯ್ಯ ಅಂದ್ರ ಬಿದ್ದೇರೀ ಮಡದತ್ತ ಸುದ್ದಿ ಲಡ್ದ ನೆಲ ಕೇಳನೆ ಕೊಂಡನ ಬಳಕೋರ ಪಾಡೋಮೆ ಗಂಡನ ಬಳಪೂರ ಕರಮೆ ತಮ್ಮಯ್ಯ ಗಂಡ ತಳ ಮಾಡಲೇ ಕರ ಹೆಂಡ ತಾಸು ದೇಲೆಡ್ದ ಕೇಳನೆ ಗೊಂಡನ ಬಳಪೂರ ಕರೋಯಮೆ ಗಂಡನ ಬಳಪೂರ ಕರಮೆ ತಮ್ಮಯ್ಯ ಹೆಣ್ಣೆ ತಳ ಮಾಡದಿ ಕರ ಕೇಳಿ ಈಗ ಮಗುವನ್ನು ತೊಟ್ಟಿಲಿಗೆ ಹಾಕುವಾಗ ಹಾಡುವ ಹಾಡು ಮೊಗಲಾಡಿದ ಬಂದು ಮುನ್ನೂರ ನಾವೇ ಅದಕ್ಕೆ ಇದು ಬೆಳ್ಳಿ ತಾನೆ ಕಂಡೆ ಸೂಲಿ ಕೊಳೆಯೋ ಸುಲಿದ್ಯಾವರ ಟೇಲಂದಿ ಕಳಗರೆ ಮುಕ್ಕಳದೇವಿ ಮನೆಯಲ್ಲ ಮಕ್ಕಳರ ದೇವಿ ಮನಚಂಬಿ ಬಾಳಂತಿ ಜ್ವಾಗ ಒಯ್ಯೇ ಬೆಳ ಮಗಳಡಿನ ಬಂದು ಮುನ್ನೂರು ಕೊಟ್ಟೇಳು